ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಬಸವನಹುಳು ಹಾವಳಿ ಮತ್ತು ನಿಯಂತ್ರಣ ಕುರಿತು ಕೃಷಿ ಕೀಟ ತಜ್ಞರಾದ ಡಾ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಕಾಫಿ, ಕರಿಮೆಣಸು, ಏಲಕ್ಕಿ, ಅಡಿಕೆ, ಶುಂಠಿ, ಭತ್ತ, ತಂಬಾಕು, ಬಾಳೆ, ಆಂಥೋರಿಯಂ ಹೂತೋಟ ಅಲ್ಲದೆ ಎಲ್ಲಾ ರೀತಿಯ ಬೆಳೆಗಳಿಗೆ ಉಪಯುಕ್ತವಾದ ಎರೆಹುಳು ಗೊಬ್ಬರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9113878721. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ ಸಿ ಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ ಸಿ ಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ ಸಿ ಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ ಪಿ ಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ ಸಿ ಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ. ನಮಸ್ಕಾರ. ನಾವು ಇವತ್ತು ರೈತ ಬಾಂಧವರಿಂದ ಬಸವನ ಹುಳುವಿನ ಹಾವಳಿ ಬಗ್ಗೆ ಹೇಳ್ತಾ ಇದ್ದೀವಿ. ಹೌದು, ವಿವಿಧ ರೀತಿಯ ಬೆಳೆಗಳಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಸ್ವಲ್ಪ ತೇವಾಂಶ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಇದರ ಹಾವಳಿ ಹೆಚ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಬಸವನ ಹುಳು ಯಾವ ರೀತಿ ಬೆಳೆಗಳಿಗೆ ತೊಂದರೆ ಕೊಡುತ್ತೆ, ಇದರ ಜೀವನ ಚಕ್ರ ಹೇಗೆ, ಮತ್ತೆ ಇದನ್ನ ನಾವು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಅನ್ನೋದ್ರಂತ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಆಫ್ರಿಕಾದ ಬೃಹತ್ ಬಸವನ ಹುಳು ಅಂತ ನಾವು ಇವತ್ತು ಹೆಚ್ಚು ಕೇಳ್ತಾ ಇದ್ವಿ. ಹೌದೌದು. ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಪ್ರಾಣಿ ಪ್ರಪಂಚದ ಅನೇಕ ಜೀವಿಗಳಲ್ಲಿ ಈ ಬಸವನ ಹುಳು ಅಥವಾ ಜೈಂಟ್ ಆಫ್ರಿಕನ್ ಸ್ನೇಲ್ ಎಂದು ಕರಿತೇವೆ, ಇದು ಒಂದು. ಇದು ಮೃದ್ವಂಗಿ ಅಥವಾ ಮೊಲಸ್ಕ ಜಾತಿಗೆ ಸೇರಿದ್ದು, ಕನ್ನಡದಲ್ಲಿ ಅಥವಾ ಆಡು ಭಾಷೆಯಲ್ಲಿ ನಾವು ಇದನ್ನ ಗೀಜಕ ಅಥವಾ ಹೀಚಕ ಅಂತ ಕರಿತೇವೆ. ವೈಜ್ಞಾನಿಕ ಹೆಸರು ಅಖ್ಯಾಟಿನ ಫುಲಿಕ ಅಂತ ನಾವು ಕರಿತೇವೆ ಇದನ್ನ. ಚಲನವಲನ ರಾತ್ರಿಗೆ ಮಾತ್ರ ಸೀಮಿತವಾಗಿದ್ದು, ಹೆಚ್ಚಾಗಿ ಜನರೆಲ್ಲ ಮಲಗಿದ ಮೇಲೆ ನಾವು ಇದರ ಚಲನವಲನಗಳನ್ನು ಕಾಣಿಸಬಹುದು. ನಿಶಾಚರಿ ಅಂತ ಹೇಳಿ, ನಿಶಾಚರಿ ರಾತ್ರಿ ಹೊತ್ತಿನಲ್ಲೇ ಇದರ ಚಟುವಟಿಕೆ ಮಾತ್ರ ಚಟುವಟಿಕೆ ಹೆಚ್ಚು. ಅಂದ್ರೆ ಜನಸಂದಣಿ ಬಯಸಲ್ಲ ಅಂತೀರಾ? ಇದು ಜನಸಂದಣಿ ಬಯಸಲ್ಲ, ಕತ್ತಲೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತದೆ. ಈ ಬಸವನ ಹುಳು ಸಾಮಾನ್ಯವಾಗಿ ಆಫ್ರಿಕಾ ಖಂಡದಲ್ಲಿ ಪ್ರಪ್ರಥಮವಾಗಿ ಕಾಣಿಸಿಕೊಂಡು ಬೆಳೆಗಳ ಅತಿದೊಡ್ಡ ಶತ್ರುಗಳಲ್ಲಿ ಒಂದಾಗಿತ್ತು, ಹಾಗೂ ಇದು ಬಸವನ ಹುಳುಗಳಲ್ಲಿಯೇ ಅತಿದೊಡ್ಡ ಜಾತಿಯದ್ದಾಗಿರುತ್ತದೆ. ಇತಿಹಾಸದ ಪ್ರಕಾರ ಸುಮಾರು 1.5 ಶತಮಾನಗಳಷ್ಟು ಹಿಂದೆ, ಅಂದರೆ ಸುಮಾರು 1847ರಲ್ಲಿ ಇಂಗ್ಲೆಂಡಿನ ಬೆನ್ಸನ್ ಎಂಬ ವಿಜ್ಞಾನಿ ಅಥವಾ ಪ್ರಾಣಿಶಾಸ್ತ್ರಜ್ಞ ಮೌರಿಷಿಯಸ್ನಿಂದ ಇದನ್ನು ಕಲ್ಕತ್ತಾಕ್ಕೆ ತಂದ. ಅಂದರೆ ಭಾರತಕ್ಕೆ ಪ್ರಪ್ರಥಮವಾಗಿ ಕಲ್ಕತ್ತಾಕ್ಕೆ ಇದು ಬಂತು. ನಂತರ ಅಲ್ಲಿಂದ ಮುಂದೆ ಇಡೀ ಬಂಗಾಳವನ್ನೇ ಆಕ್ರಮಿಸಿಬಿಡ್ತು. ತದನಂತರ ವರ್ಷಗಳಲ್ಲಿ ಇದರ ಹಾವಳಿ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ನಾವು ಕಾಣಬಹುದು. ಅಂದ್ರೆ ಆ ಪ್ರಾಣಿ ಶಾಸ್ತ್ರಜ್ಞರು ಏನು ಪ್ರಯೋಗ ಮಾಡೋದಕ್ಕೆ ಏನಾದರೂ ತಂದಿದ್ರೆ ಅದನ್ನ ಅವ್ರು ಪ್ರಯೋಗ ಮಾಡೋ ಸಲುವಾಗಿ ತಂದ್ರು, ಹೊಸ ಪ್ರಾಣಿ ಅಂತ ಅನಿಸ್ತು ತಂದ್ಬಿಟ್ರು ಅವರು. ನೋಡಿ ಹೇಗೆ ಅದು ತೊಂದರೆ. ಜೊತೆಗೆ ಇತ್ತೀಚಿನ ವರದಿಗಳ ಪ್ರಕಾರ ಇದು ಮುಂಬೈನಂತ ಬೃಹತ್ ನಗರ ಪ್ರದೇಶದಲ್ಲಿಯೂ ಸಹ ಅತಿ ಹೆಚ್ಚಾಗಿ ಹಾನಿಯನ್ನು ಮಾಡ್ತಾ ಇದೆ. ಅಂದ್ರೆ ಹೆಚ್ಚು ಜನರು ವಾಸಿಸುವಂತ ಜನ ನಿಮಿಡ ಪ್ರದೇಶಗಳಲ್ಲೂ ಸಹ ಕಾಣಿಸ್ತಾ ಇದೆ, ಮತ್ತು ಜನರು ವಾಸಿಸುವಂತಹ ದೊಡ್ಡ ದೊಡ್ಡ ಮನೆಗಳಲ್ಲಿ ಅತಿ ಎತ್ತರವಾದ ಕಟ್ಟಡಗಳಲ್ಲಿಯೂ ಸಹ ಇದರ ಹಾವಳಿಯನ್ನು ಕಾಣಬಹುದು. ಅಂದ್ರೆ ಇದು ಎತ್ತರಕ್ಕೂ ಸಹ ಹತ್ತಿ ಮನೆಯಲ್ಲಿರುವಂತ ತೋಟ ಅಥವಾ ಹೂತೋಟ, ಹೂವಿನ ಜೊತೆಗೆ ಕೆಲವು ಗಿಡಗಳು ಇಟ್ಟಿರ್ತಾರೆ, ಗಿಡಗಳು ಇಟ್ಟಿರ್ತಾರೆ, ಒಳಗಡೆ ಅಲಂಕಾರಿಕ ಗಿಡಗಳನ್ನು ಸಹ ನಾಶ ಮಾಡುವಂತ ಪ್ರವೃತ್ತಿಯನ್ನು ಹೊಂದಿದೆ. ಅಂದ್ರೆ ನಾವು ಬರೀ ನೆಲದ ಮೇಲೆ ಮಾತ್ರ ಇದು ತೊಂದರೆ ಕೊಡುತ್ತೆ? ಇಲ್ಲ, ನೆಲದ ಮೇಲೆ ಎಲ್ಲಾ ಗಿಡ ಬಳ್ಳಿಗಳನ್ನು ನಾಶಪಡಿಸುತ್ತೆ, ಜೊತೆಗೆ ಮರಗಳನ್ನು ಹತ್ತಿ ಅಲ್ಲಿ ಮರಗಳ ತುದಿಯಲ್ಲಿ ಸಹಿತ ತೆಂಗಿನ ಮರ, ಅಡಿಕೆ ಮರ ಅದನ್ನು ಹತ್ತಿ ಸಹ ನಾಶ ಮಾಡುವಂತ ಚಕಚಕ್ಯತೆಯನ್ನು ಇದು ಹೊಂದಿದೆ. ಅಂದ್ರೆ ಮುಖ್ಯವಾಗಿ ನಮ್ಮ ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತೀರಾ? ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಇದನ್ನ ಕಾಣಬಹುದು. ಜಿಲ್ಲೆಗಳು ಅಂತಂದ್ರೆ ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಹಾಸನ, ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಮಳೆ ಹೆಚ್ಚಾಗಿರುವಂತಹ ಪ್ರದೇಶ, ಜೊತೆಗೆ ಬೀಳುವಂತಹ ಪ್ರದೇಶಗಳಾದಂತಹ ಶಿವಮೊಗ್ಗ, ಹಾಸನ, ಈ ಜಿಲ್ಲೆಗಳನ್ನು ಸಹ ನಾವು ಇತ್ತೀಚೆಗೆ ಕಾಣಬಹುದು. ಹಾಗಂತ ಬಯಲುಸೀಮೆಯಲ್ಲಿ ಇದು ಬರಲ್ಲ ಅಂತ ಹೇಳಲ್ಲ, ಬಯಲುಸೀಮೆಯಲ್ಲೂ ಸಹ ಇದು ಕೆಲವೊಮ್ಮೆ ಕಂಡು ಬಂದಿದ್ದು ಇದೆ. ಮತ್ತೆ ಸಣ್ಣ ಸಣ್ಣ ಗಾತ್ರದ ಬಸವನ ಹುಳುಗಳನ್ನು ಬಯಲುಸೀಮೆಯಲ್ಲಿ ಹೆಚ್ಚು ಕಾಣ್ತಾರೆ. ಹೌದೌದು. ಇನ್ನು ಬಸವನ ಹುಳು ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ ಅಂತೀರಿ? ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಾಗಿ ತೇವವಿರುವ ಪ್ರದೇಶಗಳಲ್ಲಿ ಅಧಿಕವಾದ ಹಾನಿಯನ್ನು ಇದು ಮಾಡ್ತದೆ. ಅಲ್ಲಿ ತನಗೆ ಕೈಗೆ ಸಿಕ್ಕ ಎಲ್ಲಾ ಬೆಳೆಗಳನ್ನು ನಾಶ ಮಾಡ್ತದೆ. ನಾವು ಇದನ್ನೇ ಸ್ಪೆಸಿಫಿಕ್ ಆಗಿ ಇದೇ ಬೆಳೆಯನ್ನು ನಾಶ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಹೆಚ್ಚಾಗಿ ತೋಟದ ಬೆಳೆಗಳಿಗೆ ಇದರ ಹಾವಳಿ ಅಧಿಕ. ಅದರಲ್ಲಿ ಅಡಿಕೆ ಇರ್ಬೋದು, ಕಾಫಿ, ಬಾಳೆ, ಎಲೆಬಳ್ಳಿಗಳು, ಅದಲ್ಲದೆ ಭತ್ತ, ತೆಂಗು, ಸೊಪ್ಪು, ತರಕಾರಿ, ಹುಲ್ಲು, ಹೀಗೆ ಎಲ್ಲ ವಿವಿಧವಾದ ಬೆಳೆಗಳನ್ನು ಇದು ನಾಶಪಡಿಸ್ತದೆ. ಇದು ಮೇನ್ ಆಗಿ ಎಲೆಗಳನ್ನು ತಿಂದು ಅದು ಹೆಚ್ಚಿಗೆ ಬೆಳೆದಾಗ ಕಾಂಡವನ್ನು ಸಹ ನಾಶ ಮಾಡೋ ಪರಿಸ್ಥಿತಿಯನ್ನು ಹೊಂದಿರುತ್ತದೆ. ಈಗ ನಗರಗಳಲ್ಲೂ ಇವತ್ತು ಕಂಡು ಬರ್ತಾ ಇದೆ ಅಂತ ಅಂದಿರ್ತಾವೆ. ಹೌದು. ಈ ಹುಲ್ಲು ಹಾಸು ಇಂಥದ್ದು ಏನಾದರೂ ನಾಶ ಮಾಡುತ್ತೆ? ಹೌದೌದು. ಅದು ಹಸಿರು ಏನೇನು ಸಿಗ್ತದೆ ಅದನ್ನೆಲ್ಲ ತಿಂತದೆ. ಆದ್ರಿಂದ ಅದು ಈ ನಗರ ಪ್ರದೇಶದಲ್ಲಿ ಅಥವಾ ಪಾರ್ಕ್ ಮೈದಾನದಲ್ಲಿ ನಾವು ಲಾನ್ ಅಂತ ಏನು ಮೇಂಟೈನ್ ಮಾಡಿರ್ತೇವೆ, ಹುಲ್ಲು ಹಾಸು ಅದರಲ್ಲಿ ಇದರ ಹಾವಳಿ ಬಹಳ ಅಧಿಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಬರುವಂತ ಪ್ರಾಬ್ಲಮ್ ಅಥವಾ ಸಮಸ್ಯೆ ಅಂದ್ರೆ ಈ ಹುಲ್ಲು ಹಾಸಲನ್ನು ತಿನ್ನುವುದು. ಬಸವನಹುಳು. ಅಂದ್ರೆ ಮುಖ್ಯವಾಗಿ ಇದು ಗಿಡ ಮರಗಳ ಎಲೆಗಳನ್ನು ಹೆಚ್ಚಾಗಿ ತಿನ್ನುತ್ತದೆ. ತೊಗಟೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂತದೆ. ಅದರಲ್ಲಿ ಜೀವನ ಚರಿತ್ರೆ ಮೇಲೆ ಹೋಗದೆ ತೊಗಟೆ ತಿನ್ನೋದು ಅತಿ ದೊಡ್ಡದಾದ ನೇಲು ತೊಗಟೆಯನ್ನು ಸಹ ತಿಂತದೆ. ಅದು ತೊಗಟೆ ಸಾಫ್ಟ್ ಆಗಿದ್ರೆ, ಮೃದುವಾಗಿದ್ದ ಕಾಂಡ ಇದ್ರೆ ಅದನ್ನು ಸಹ ತಿಂತದೆ. ಅಂದ್ರೆ ಗಾತ್ರಕ್ಕೆ ಅನುಗುಣವಾಗಿ ಇದು ಆಹಾರವನ್ನು ಹೆಚ್ಚೆಚ್ಚು. ಹೌದೌದು. ಇನ್ನು ಯಾವುದೇ ಒಂದು ಪೀಡೆಯ ನಿರ್ವಹಣೆ ಮಾಡಬೇಕಾದ್ರೆ ಅದರ ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಈ ಬಸವನ ಹುಳುವಿನ ಜೀವನ ಚಕ್ರ ಹೇಗೆ ಅಂತೀರಿ? ಈ ಬಸವನ ಹುಳು ಹೆಚ್ಚಾಗಿ ತೇವಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲೇ ಇರ್ತದೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಹೌದು. ಹೆಚ್ಚಾಗಿ ಮಳೆಗಾಲದಲ್ಲಿ ಹಾವಳಿ ಅಧಿಕವಾಗಿರ್ತದೆ, ತೇವಾಂಶ ಜಾಸ್ತಿ ಇರುತ್ತಲ್ಲ. ಅಂದ್ರೆ ಜೂನ್ ಇಂದ ಶುರುವಾಗಿ ಸೆಪ್ಟೆಂಬರ್ ವರೆಗೆ ಇದರ ಹಾವಳಿಯನ್ನು ನಾವು ಅಧಿಕವಾಗಿ ಕಾಣಬಹುದು. ತಮಿಳುದಾಗೆ ಈ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬೀಳುತ್ತೆ. ಹಾಗಾಗಿನೇ ಅಲ್ಲಿ ತೇವಾಂಶ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಹೆಚ್ಚಿಗೆ ಇರುತ್ತದೆ. ಹಾಗೆ ಬೇಸಿಗೆ ಕಾಲ ಬಂದಂಗೆ ಹಾವಳಿ ಕಡಿಮೆ ಆಗ್ತಾ ಬರುತ್ತದೆ. ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಕಾಣಿಸೋದಿಲ್ಲ. ಹಾಗಂತ ಅವು ಇರುತ್ತವೆ. ಅವು ಒಂದು ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕವಾಗಿರೋದಿಲ್ಲ. ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ಹೆಚ್ಚಾಗಿ ಜೂನ್ ಇಂದ ಹೆಚ್ಚಿಗೆ ಕಂಡು ಬಂದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಾವು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು. ತದನಂತರ ಇದರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಹೆಚ್ಚಾಗಿ 1 ಘನಮೀಟರ್ ಪ್ರದೇಶದಲ್ಲಿ ಸುಮಾರು 25-35 ಸ್ನೇಹಗಳನ್ನು ನಾವು ಕಾಣಬಹುದಾಗ್ತದೆ. ಅಂದ್ರೆ ಅಕ್ಟೋಬರ್ ನಂತರ ಇದರ ಹಾವಳಿ ಇರಲ್ಲ, ಕಡಿಮೆ ಆಗ್ತದೆ. ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅಂದ್ರೆ ಬೇಸಿಗೆಯಲ್ಲಿ ಏನಾಗ್ತದೆ ಅಂತಂದ್ರೆ ಗಿಡದ ಬುಡಗಳಲ್ಲಿ ಅಥವಾ ಎಲೆಗಳು ಬಿದ್ದಿರ್ತದಲ್ಲ, ಹೌದು, ತರಗು, ಆ ತೆರಗಿನ ಬುಡದಲ್ಲಿ ಹೋಗಿ ಸುಪ್ತಾವಸ್ಥೆಯನ್ನು ಹೊಂದ್ಬಿಡ್ತವೆ. ಅಂದ್ರೆ ನಿಷ್ಕ್ರಿಯ ಸ್ಥಿತಿಯನ್ನು ಹೊಂದ್ತವೆ. ಜೀವಂತವಾಗಿರ್ತವೆ, ನಿಷ್ಕ್ರಿಯ ಸ್ಥಿತಿ ಹೊಂದ್ತವೆ. ಮತ್ತೊಂದು ಮಳೆಗಾಲ ಬರೋವರೆಗೆ ಅವೆಲ್ಲ ಕಾಯ್ತಾ ಇರ್ತವೆ. ಆಹಾರ ಸೇವಿಸಲ್ಲ ಅವಾಗ. ಸುಪ್ತಾವಸ್ಥೆಯಲ್ಲಿ ನಿಷ್ಕ್ರಿಯ ಸ್ಥಿತಿಯಲ್ಲಿ ಔತ್ಕೊಂಡು ಕಾಯ್ತಾ ಇರ್ತವೆ. ಮತ್ತೆ ರಾತ್ರಿ ಹೊತ್ತಲ್ಲೂ ಹೊರಗಡೆ ಬರಲ್ಲ. ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಹೊರಗಡೆ ಬರಲ್ಲ. ಹೌದು. ಆದ್ರೆ ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಕೆಲವೊಮ್ಮೆ ಹಗಲನ್ನು ಸಹಿತ ನಾವು ಕಾಣಬಹುದು. ಸ್ವಲ್ಪ ಈ ಉಷ್ಣಾಂಶ ಕಡಿಮೆ ಇದ್ದಾಗ, ಅಥವಾ ಮೋಡ ಕವಿದ ಮಬ್ಬು ವಾತಾವರಣ, ಕತ್ಲು ಇದ್ದಾಗ ನಾವು ಅದನ್ನು ಹೊರಗಡೆ ಆಕ್ಟಿವಿಟೀಸ್ ಕಾಣಬಹುದು. ಹಗಲು ಅಂತ ಗುರ್ಸಕ್ಕಾಗದಿಲ್ಲ. ಹಗಲು ಅಂತ ಅವಕ್ಕೆ ಸ್ವಲ್ಪ ಮುಕ್ಕಪ್ಪ ವಾತಾವರಣ ಇದ್ರೆ ಕತ್ಲಾಯ್ತು ಅನ್ಸುತ್ತೆ. ಹಾಗಾಗಿ ಮುಸುಕಿನ ವಾತಾವರಣ ಇದ್ದಾಗ ಅವು ಹೊರಗೆ ಬಂದು ಆಕ್ಟಿವಿಟೀಸ್ ನ ಹಗಲು ಸಹ ಕಾಣಬಹುದು. ರಾತ್ರಿಗೆ ಬಹಳ ಸಂಪೂರ್ಣ ಸೀಮಿತ ಅಂತ ನಾನು ಹೇಳಲ್ಲ. ಮತ್ತೆ ಎಷ್ಟೆಷ್ಟು ಗಾತ್ರ ಇರ್ತವೆ ಇವು? ಇವು ಸಾಮಾನ್ಯವಾಗಿ ಸುಮಾರು 3-5 ವರ್ಷ ಜೀವಿತಾವಧಿ ಇರ್ತದೆ. ಗಾತ್ರ ಅಂತಂದ್ರೆ 5-15 ಸೆಂಟಿಮೀಟರ್ ಉದ್ದ ಇರ್ತದೆ, 3-8 ಸೆಂಟಿಮೀಟರ್ ಅಗಲ ಇರ್ತದೆ. ದೊಡ್ಡದಾದ ಬಹಳ ದೊಡ್ಡದಿರ್ತದೆ. 15-18-20 ಸೆಂಟಿಮೀಟರ್ ಒಮ್ಮೆ ಕೆಲವು ನೋಡಬಹುದು ನೀವು. ಇವು ಹೆಚ್ಚಾಗಿ ಕಂದು ಬಣ್ಣದ ಶಂಕುವಿನ ಆಕಾರದಲ್ಲಿ ಇರ್ತದೆ. ಚಿಪ್ಪು ಕವಚದೊಳಗೆ ಆಶ್ರಯ ಪಡೆದಿರ್ತದೆ. ಅಂದ್ರೆ ಪ್ರೊಟೆಕ್ಷನ್ಗೆ, ಯಾವುದೇ ವೈರಿ ಬಂದ್ರು ಅವು ನಾಶ ಹೊಂದಬಾರ್ದು ಅಂತೇಳಿ ಪ್ರೊಟೆಕ್ಷನ್ ಇದೆ ಚಿಪ್ಪಿನೊಳಗೆ ಇರ್ತದೆ. ಈ ಚಿಪ್ಪು ಸಹ ಮೊದಲು ಚಿಕ್ಕದಿರ್ತದೆ, ನಂತರ ಬೆಳೀತಾ ಬೆಳೀತಾ ಬೆಳೀತಾ ಚಿಪ್ಪು ದೊಡ್ಡದಾಗ್ತದೆ, ಒಳಗಿನ ಸ್ನೇಹ ದೊಡ್ಡದಾಗ್ತಾ ಹೋಗ್ತದೆ. ಅಂದ್ರೆ ಈ ಬಸವನ ಹುಳುವಿನ ಬೆಳವಣಿಗೆ ಅನುಗುಣವಾಗಿ ಚಿಪ್ಪು ಕೂಡ ಬೆಳವಣಿಗೆ. ಚಿಪ್ಪುಗೂ ಅಲ್ಲಿಗೆ ಜೀವ ಇರುತ್ತೆ. ಚಿಪ್ಪುಗೂ ಜೀವ ಅನ್ನೋದಕ್ಕಿಂತ ಜೀವ ಬೆಳೀತಾ ಇರ್ತದೆ. ಅದ್ರ ಪ್ರಕಾರ ಅದು ಬೆಳೀತಾ ಇರ್ತದೆ. ಸಣ್ಣಕ್ಕೆ ಸಣ್ಣ ಚಿಪ್ಪು ಇರ್ತದೆ, ಬರ್ತಾ ಬರ್ತಾ ಬರ್ತಾ ಅದು ಅದನ್ನು ಬೆಳೀತಾ ಹೋಗುತ್ತೆ. ಅಂದ್ರೆ ಅದನ್ನ ಜೀವ ಇರೋದು ಅಂತ ಪರಿಗಣಿಸಬಹುದು. ಚಿಪ್ಪು ಪರಿಗಣಿಸಬಹುದು. ಬಸವನ ಹುಳು ಜೀವಂತವಾಗಿದ್ದಾಗ ಚಿಪ್ಪುನು ಜೀವಂತವಾಗಿ ಬೆಳೆಸ್ತಾ ಇರ್ತದೆ. ಸುಮಾರು 50-100 ಮೊಟ್ಟೆಗಳನ್ನು ಇರ್ತದೆ. ಮೊಟ್ಟೆಗಳ ಎಲೆಯ ಕೆಳಗಡೆ ದರ್ಗ ಅಂತ ಹೇಳ್ತಾವಲ್ಲ, ದರ್ಗಿನ ಕೆಳಗೆ ಇಡುತ್ತೆ. ಅಥವಾ ಮಣ್ಣಿನಲ್ಲೇ ತೇವಾಂಶ ಇದ್ದಂತ ಮಣ್ಣಿನಲ್ಲಿ ಸುಮಾರು ಮೊಟ್ಟೆಗಳನ್ನ ಇಡುತ್ತದೆ. ಅಂದ್ರೆ ಇದು ಒಂದೊಂದ್ ಸರಿಗೆ 50-100 ಇಡುತ್ತೆ. ಹೌದೌದು, ಒಂದೊಂದ್ ಸರಿಗೆ. ಅಂದ್ರೆ ಮೊಟ್ಟೆ ಅದು ದೊಡ್ಡದಾದ 2ನೇ ವರ್ಷದಿಂದ ಮೊಟ್ಟೆ ನೀಡಲಿಕ್ಕೆ ಶುರು ಮಾಡ್ತದೆ. ವರ್ಷಕ್ಕೆ ಎಷ್ಟು ಸರಿ ಮೊಟ್ಟೆ ಇಡುತ್ತದೆ? ವರ್ಷ 5 ಸಲ ಮೊಟ್ಟೆ ಇಡುತ್ತದೆ. ಒಂದೊಂದು ಮೊಟ್ಟೆ ಬ್ಯಾಚ್ ಅಂದ್ರೆ 50-100 ಒಂದು ಸಂಖ್ಯೆಯಲ್ಲಿ ಗ್ರೂಪ್ ಗ್ರೂಪ್ ಆಗಿ ಇಡ್ತಾ ಹೋಗ್ತದೆ. ಸುಮಾರು 500-1,000 ಮೊಟ್ಟೆಗಳು ಇಡುತ್ತದೆ ಜೀವಿತಾವಧಿಯಲ್ಲಿ. 5 ವರ್ಷದ ಜೀವಿತಾವಧಿಯಲ್ಲಿ ಅವಧಿಯಲ್ಲಿ ಒಂದು ಸಾವಿರ ಮೊಟ್ಟೆ ಇರ್ತದೆ. ಗರಿಷ್ಠ ಮೊಟ್ಟೆ ಇಡುವಂತ ಅವಧಿ ಮಾತ್ರ ಯಾವಾಗಲೂ ಜೂನ್ ಅಥವಾ ಜುಲೈದಲ್ಲಿ ಮಾತ್ರ. ಮೊಟ್ಟೆಗಳನ್ನು ಹೇಗೆ ಗುರುತಿಸಬಹುದು ನಾವು ಅಂತಾರೆ? ಮೊಟ್ಟೆಗಳು ಜೋಳದ ಕಾಳು ಇದೆಯಲ್ಲ, ಜೋಳದ ಕಾಳು ನೋಡ್ಬಿಟ್ಟು ಅದನ್ನ ನೋಡೋದೇ ಬೇಡ, ಎರಡು ಒಂದೇ ತರ ಕಾಣಿಸುತ್ತೆ. ಜೋಳದ ಕಾಳಿನಷ್ಟೇ ಗಾತ್ರ, ಬಿಳಿ ಇರುತ್ತೆ, ಜೋಳದ ಕಾಳಿನದೇ ಬಣ್ಣ, ಎಲ್ಲದು ಜೋಳದ ಕಾಳಿನ ಹಾಗೆ ಇರ್ತದೆ. ಅಂದ್ರೆ ಮರಿಯಾಗಕ್ಕೆ ಎಷ್ಟು ದಿನ ಬೇಕಾಗಬಹುದು? ಮರಿಯಾಗಕ್ಕೆ 10-15 ದಿವಸದಲ್ಲಿ ಅದು ಮರಿ ಆಗ್ಬಿಡ್ತದೆ. ಮತ್ತು ಕೆಲವೊಮ್ಮೆ ಅದು ಲೈಂಗಿಕ ಸಂಪರ್ಕ ಇಲ್ಲದೇನೂ ಸಹ ಮರಿ ಹಾಕಕ್ಕೆ ಸಂದರ್ಭ ಸಹ ಇದೆ. ನಿರ್ಲಿಂಗ ರೀತಿಯಲ್ಲಿ, ನಿರ್ಲಿಂಗ ರೀತಿಯಲ್ಲಿ ಒಂದಕ್ಕೊಂದು ಸಮಾಗಮ, ಗಂಡು ಹೆಣ್ಣು ಸಮಾಗಮ ಆಗ್ಬೇಕಂತೇನೂ ಇಲ್ಲ. ಗಂಡು ಹೆಣ್ಣು ಸಮಾಗಮ ಇಲ್ಲದೂ ಸಹ ಇವು ಮರಿಗಳನ್ನು ಹಾಕುವಂತ ಒಂದು ಪ್ರವೃತ್ತಿಯನ್ನು ಇದೆ. ಮತ್ತೆ ಈಗ ಪ್ರಾರಂಭದಲ್ಲಿ ಎಷ್ಟು ಗಾತ್ರ ಹೊಂದಿರ್ತವೆ? ಈ ಮೊಟ್ಟೆಯಿಂದ ಹೊರಬಂದ ಸ್ವಲ್ಪ ಸಮಯದಲ್ಲಿ ಇವು ಸುಮಾರು 4-5 ಮಿಲಿಮೀಟರ್ನಷ್ಟು ಗಾತ್ರವನ್ನು ಹೊಂದಿರ್ತವೆ. ಬೆಳೆಯುತ್ತಾ ಬೆಳೆಯುತ್ತಾ ಸುಮಾರು 18-20 ಸೆಂಟಿಮೀಟರ್ನಷ್ಟು ದೊಡ್ಡದಾಗಿ ಮತ್ತೆ ಕವಚನು ದೊಡ್ಡದಾಗ್ತದೆ. ಕವಚನು ದೊಡ್ಡದಾಗ್ತಾ ಹೋಗ್ತದೆ. ಸುಮಾರು ಹುಟ್ಟಿದ 2 ವರ್ಷಗಳಲ್ಲಿ ಸಂಪೂರ್ಣ ಬೆಳವಣಿಗೆಯನ್ನು ಹೊಂದುತ್ತದೆ. ಅಲ್ಲಿಂದ ಅದು ಸಂತಾನೋತ್ಪತ್ತಿಗೆ ಸಂಪೂರ್ಣ ರೆಡಿ ಆಗುತ್ತದೆ. ಮತ್ತೆ ಮೊಟ್ಟೆನು ಆವಾಗಲೇ ಶುರು ಮಾಡುತ್ತೆ, ಮೊಟ್ಟೆ ಇಡ್ಲಿಕ್ಕೆ ಆವಾಗಲೇ ಶುರು ಮಾಡುತ್ತದೆ. ಈಗ 5 ವರ್ಷಗಳ ಕಾಲ ತನ್ನ ಜೀವಿತಾವಧಿಯನ್ನು ಪೂರೈಸುತ್ತದೆ. ಆಮೇಲೆ ಮರಣ ಹೊಂದುತ್ತದೆ. ಆಮೇಲೆ 5 ವರ್ಷಗಳ 5 ಅಥವಾ 6 ವರ್ಷಗಳ ನಂತರ ಮರಣ ಹೊಂದುತ್ತದೆ. ಈ ಸಂದರ್ಭದಲ್ಲಿ ಈ ಎಲೆಗಳು ಮತ್ತೆ ಬೆಳೀತಾ ಸಂದರ್ಭದಲ್ಲಿ ಅದು ತನ್ನ ಆಹಾರಕ್ಕಾಗಿ ಬೆಳೆದಿರ್ತೇವಲ್ಲ, ಆ ಬೆಳೆಯನ್ನು ಅದು ಭಕ್ಷಿಸ್ತಾ ಇರ್ತದೆ. ತೆನೆಗಳು ತಿನ್ನುತ್ತೆ ಹೆಚ್ಚಾಗಿ, ಅದು ಹಸಿರು ಏನಿರ್ತದೆ ಅದನ್ನ ಮಾತ್ರ ಇಷ್ಟಪಡ್ತದೆ. ಇನ್ನೇನು ಹಸಿರು ಮುಗಿದು ಹೋಯ್ತು ಅಂತ ಸಂದರ್ಭದಲ್ಲಿ ಅದು ದೊಡ್ಡದಾದಾಗಲ್ಲಿ ಮಾತ್ರ ತೆನೆಯನ್ನು ತಿನ್ನಬಹುದು. ತೆನೆ ಮತ್ತೆ ತೊಗಟೆಯಿಂದ ತೊಗಟೆಯನ್ನು ತಿನ್ಬಹುದು. ದೊಡ್ಡದು, ದೊಡ್ಡ ಗಾತ್ರದ್ದು, ಏನು 4 ವರ್ಷ 5 ವರ್ಷ ಇದ್ದಂತ ಸ್ನೇಲ್ ಮಾತ್ರ ತಿನ್ಬಹುದು. ಆದ್ರೆ ಚಿಕ್ಕದು ಏನು ತೊಗಟೆಯನ್ನು ತಿನ್ನಕ್ಕೆ ಸಂದರ್ಭ ಇಲ್ಲ. ವಿಶೇಷವಾಗಿ ಎಲೆ ಬಳ್ಳಿಗಳು ಇಂಥದ್ರಲ್ಲಿ ಯಾಕೆಂದ್ರೆ ಅಲ್ಲಿ ನಮಗೆ ಆರ್ಥಿಕ ಉತ್ಪನ್ನ ಎಲೆಗಳು ಹೌದೌದು. ವೆನಿಲಾ, ನಮ್ಮ ಎಲೆ ಬಳ್ಳಿ, ಲಾನು ಇಂಥದ್ರಲ್ಲಿ ಅದು ಅದಕ್ಕಾಗಿ ಹೌದೌದು. ಮತ್ತೆ ಇದು ರೋಗ ಏನಾದರೂ ಹರಡುತ್ತೆ ಯಾವ್ದಾದ್ರು? ಇದು ಯಾವುದೇ ರೋಗವನ್ನು ಹರಡೋದಿಲ್ಲ. ವೈಜ್ಞಾನಿಕ ವರದಿಗಳ ಪ್ರಕಾರ ಯಾವುದೇ ರೋಗವನ್ನು ಸಹ ಹರಡಿಲ್ಲ. ಕೆಲವೊಂದು ಕೀಟಗಳು ರೋಗಗಳನ್ನ ಹರಡುತ್ತೆ, ಸಸ್ಯ ರೋಗಗಳು. ಹೌದೌದು. ಆದ್ರೆ ಇದು ಯಾವುದೇ ರೋಗವನ್ನು ಹರಡಿದ ರಿಪೋರ್ಟ್, ಪ್ರಾಣಿ ರೋಗಗಳನ್ನು ಏನು ಹರಡಿಲ್ಲ. ಇಲ್ಲ ಇಲ್ಲ. ಇನ್ನು ಮುಖ್ಯವಾಗಿ ಈ ಬೃಹತ್ ಬಸವನ ಹುಳು ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ನಾವು? ಇದು ಬಹಳ ಅತಿ ಅವಶ್ಯ. ಯಾಕಂದ್ರೆ ನಮ್ಮ ರೈತರು ಪ್ರಪ್ರಥಮವಾಗಿ ಕಂಡು ಕೂಡಲೇ ಬಿಟ್ಬಿಡ್ತಾರೆ, ಏನೋ ಒಂದೋ ಎರಡೋ ಇದೆ ಅಂದ್ಕೊಂಡು ಅದನ್ನ ಉದಾಸೀನ ಮಾಡ್ತಾರೆ. ಅದನ್ನ ಮಾಡಬಾರ್ದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಈಗ ಎಲ್ಲ ಕರ್ನಾಟಕ ತುಂಬಾ ಅಥವಾ ಭಾರತ ತುಂಬಾ ಯಾವಳಿ ವ್ಯಾಪಿಸ್ತಾ ಇದೆ, ಅಧಿಕವಾಗ್ತಾ ಇದೆ, ಕೆಲವು ಕಡೆ ಬಹಳ ರೈತರು ಕಂಗಾಲಾಗ್ತಾ ಇದ್ದಾರೆ. ಹೌದು. ಹಾಗಾಗಿ ಈ ಪೀಡೆಗಳು ನಿಮ್ಮವನ್ನು ತಲುಪುವ ಮೊದಲೇ ನಾವು ಅವ್ರನ್ನ ತಲುಪಿಬಿಡ್ಬೇಕು. ನಾವೇ ಅವ್ನು ಹುಡ್ಕೊಂಡು ಹೋಗ್ಬೇಕು. ಅವ್ ಹುಡ್ಕೊಂಡು ಅವ್ ಹುಡ್ಕೊಂಡು ಬರೋಕ್ಕಿಂತ ಮೊದಲೇ ಹುಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಸಿ ನಮ್ಗೆ, ಬಹಳ ಸುಲಭ. ಹೆಚ್ಚು ಕೊಲ್ಲಬೇಕು. ಆದ್ರಿಂದ ಈ ತತ್ವ ನಾವೆಲ್ಲರೂ ಪಾಲಿಸಬೇಕು. ಈ ಮಧ್ವಂಗಿಗಳು ಅಥವಾ ಈ ಸ್ನೇಲ್ಗಳು ಬಹಳ ಗಟ್ಟಿಯಾದ ಚಿಪ್ಪನ್ನು ಹೊಂದಿರ್ತವೆ. ಇದು ಒಂದ್ ರೀತಿ ಅಡಚಣೆ ಅಂತ ಹೇಳ್ತಾರೆ. ಕಷ್ಟ ಸಾಧ್ಯ. ಯಾಕಂದ್ರೆ ದೊಡ್ಡ ಚಿಪ್ಪು ತಿನ್ನೋದ್ರಿಂದ ಸಾಮಾನ್ಯವಾಗಿ ಒಂದು ಬಡಗೆ ಅಂತ ಹೊಡೆದ್ರೆ ನಾವು ಸಾಯಲ್ಲ. ಔಷಧಿ ಹೊಡೆಯೋದು ಕೊನೆಯ ಔಷಧಿಗಂತೂ ಬುಗ್ಗದೇ ಇಲ್ಲ. ಬುಗ್ಗದೇ ಇಲ್ಲ. ಹಾಗಾಗಿ ಕೀಟನಾಶಕಗಳಿಂದ ಸಂಪೂರ್ಣ ನಿರೋಧಕ ಶಕ್ತಿಯನ್ನು ಹೊಂದಿದ್ವಿ. ಈ ಕವಚ ಇರೋದ್ರಿಂದ ಎಷ್ಟೇ ಕೀಟನಾಶಕ ಹಾಕ್ತಿರಿ ಅಥವಾ ಎಷ್ಟೇ ಪೀಡನಾಶಕಗಳನ್ನು ಹಾಕಿದ್ರು ಸಹ ಇವುಗಳನ್ನು ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಅಲ್ಲ, ಮೊಟ್ಟೆ ಮತ್ತೆ ಮರಿಗಳಿಗೆ ಅವು ಸ್ವಲ್ಪ ಮೃದು. ಮರಿಗಳಿದ್ದಾಗ ಸಹ ಕವಚ ಇದ್ದೇ ಇರುತ್ತೆ. ಕವಚ ಇದ್ದೇ ಇರ್ತದೆ. ಆದ್ರೆ ಮೊಟ್ಟೆಗಳು ಅಂದ್ರೆ ಮೊಟ್ಟೆನಾಶಕಗಳು ಮಾಸಗಳನ್ನು ಮಾತ್ರ ಬೆಳೆಸಬೇಕಾಗತ್ತೆ. ಅದಿನ್ನೂ ಪ್ರಯೋಗ ಆಗಿಲ್ಲ, ನಡೀತಾ ಇದೆ. ನಡೀತಾ ಇದೆ. ಮುಖ್ಯವಾಗಿ ಹೌದ್ಕೊಳ್ಕೊಳ್ಳೋದ್ರಿಂದ ಬಹಳ ಕಷ್ಟ ಸ್ವಲ್ಪ. ಅಲ್ಲಲ್ಲ, ಹೌದ್ಕೊಂಡು ಇರೋದ್ರಿಂದ ನಾವು ಯಾವ್ದೇ ರೀತಿಯಿಂದ ಇದನ್ನ ಕೀಟನಾಶಕ ಉಪಯೋಗಿಸಿ ಸಿಂಪರಣೆ ಮಾಡಿ ಇವುಗಳನ್ನ ಕೊಲ್ಲೋದು ಕಷ್ಟ. ಮತ್ತೆ ದುಬಾರಿ ಯಾವಾಗಲೂ ಒಳಗಡೆನೆ ಇರ್ತವೆ. ಹೌದು, ಕವಚ್ಕೊಂಡಿರ್ತವೆ. ಮತ್ತೆ ರಾತ್ರಿ ಇರ್ತವೆ. ಇವು ಚಲನವಲ್ಲ ರಾತ್ರಿಗೆ ಸೀಮಿತವಾಗಿರ್ತವೆ, ಕಣ್ಣಿಗೆ ಗೋಚರಿಸಲ್ಲ. ಆದ್ರೆ ಈ ಅವತ್ಕೊಂಡಿರೋದ್ರಿಂದ ನಾವು ಅದನ್ನ ಹತೋಟಿ ಮಾಡ್ಲಿಕ್ಕೆ ಒಂದು ಅಡ್ವಾಂಟೇಜ್ ತಗೋಬಹುದು. ಅಂದಾಜಿರ್ತದೆ. ಇವು ಹೆಚ್ಚಾಗಿ ಏನ್ ಮಾಡ್ತವೆ ಅಂತಂದ್ರೆ ಹಗಲಿನ ಸಮಯದಲ್ಲಿ ಎಲೆಗಳ ಕೆಳಗೆ ಒಣಗಿದ ಎಲೆಗಳು ಬಿದ್ದಿರ್ತಾವಲ್ಲ, ವಿಶೇಷವಾಗಿ ಮರದ ಬುಡದ ಅನ್ನೋದಕ್ಕಿಂತ ಎಲೆಗಳ ಗುಂಪಲ್ಲಿ ಇರ್ತದೆ, ಅದ್ರ ಕೆಳಗೆ ಸ್ವಲ್ಪ ತಂಪಾದ ನೆರಳು, ಸ್ವಲ್ಪ ತಂಪಾದ ನೆರಳಿದ್ದಲ್ಲಿ ಎಲೆಗಳ ಕೆಳಗನೆ ಆಶ್ರಯಿಸ್ತದೆ. ಹಾಗಾಗಿ ನಾವು ಆ ಎಲೆಗಳು ಎಲ್ಲೆಲ್ಲಿದ್ದಾವೆ ಅಥವಾ ಎಲೆಗಳನ್ನು ಗುಂಪುಗಳನ್ನು ಹಮೆಗೆ ಹಾಕಿ ಆ ಎಲೆಗಳ ಕೆಳಗಡೆ ಶೇಖರ್ತಾವ ಅಂತ ನಮ್ಗೆ ಗೊತ್ತಿರ್ತದೆ. ಅದನ್ನು ಬೆಳಗಿನ ಜಾವ ಹೋದಾಗ ಅವನ ಕೈಯಿಂದ ಹೆಕ್ಕಿ ತೆಗೆದು ನಾಶಪಡಿಸ್ಬೋದು. ಈ ಅದರಲ್ಲಿ ನಾವು ಕೆಲವು ಸಂಶೋಧನೆ ಪ್ರಕಾರ, ಇತ್ತೀಚೆಗೆ ಕಂಡುಬಂದ ಪ್ರಕಾರ, ಈ ಸಾಮಾನ್ಯ ಎಲೆಗಳಿಗಿಂತ ಕ್ಯಾಬೇಜ್ ಎಲೆಕೋಸು ಅಥವಾ ನಾವು ಕಾಲಿಫ್ಲವರ್ ಹೂಕೋಸು ಇದರ ಎಲೆ ಜೊತೆಗೆ ಪಪ್ಪಾಯ ಪರಂಗಿ ಹಣ್ಣಿನ ಎಲೆ ಅಥವಾ ಪರಂಗಿ ಹಣ್ಣಿನ ಯಾವುದೇ ಪದಾರ್ಥ ಆದ್ರೆ ಪರವಾಗಿಲ್ಲ, ಹಣ್ಣು ಅಂದ್ರೆ ಬಹಳ ಉತ್ತಮ. ಅವುಗಳನ್ನು ಬಹಳ ಇಷ್ಟಪಡ್ತವೆ. ಅವುಗಳನ್ನು ಹಾಕಿ ಅವನ್ನ ಕಲೆಕ್ಟ್ ಮಾಡಬಹುದು, ಅವೆಲ್ಲ ಬಂದು ಆ ಪ್ರದೇಶಕ್ಕೆ ಬಂದು ಸೇರಂಗ್ ಮಾಡ್ಕೋಬಹುದು. ಅಂದ್ರೆ ಈ ಎಲೆಗಳ ಕೆಳಗಡೆ ಅವು ಇರ್ತವೆ ಅಂದ್ರೆ ಸುತ್ತ ಹಾಕಿದ್ರೆ ಆ ಕಡೆ ಬಂದ್ಬಿಡ್ತವೆ. ಹೌದೌದು, ಆ ಕಡೆ ಬಂದ್ಬಿಡ್ತವೆ. ಅಂದ್ರೆ ಆ ವಾಸನೆಗೆ ಏನಾದ್ರೂ, ಆ ವಾಸನೆಗೆ ಅಥವಾ ಹಣ್ಣಿಗೆ ಇಷ್ಟಪಡ್ತದೆ, ಆ ವಾಸನೆಗೆ ಇಷ್ಟಪಡ್ತದೆ, ಹಾಗಾಗಿ ಅದನ್ನ ಈ ಕ್ಯಾಬೇಜ್ ಎಲೆಗಳೇ ಅಥವಾ ಹೂಕೋಸಿನ ಎಲೆಗಳನ್ನ ನಾವು ಒಂದ್ ಕಡೆ ಹಾಕೋದ್ರಿಂದ ಈ ಎಲೆಗಳ ಒಳಗೆ ಬಂದು ಅವು ಬೈಟ್ ಆಗಿ ಬಳಸಬಹುದು. ಅದೊಂಥರ ಬೇಟ್ ಟೈಪ್ನೆ, ಆಮಿಷವಾಗಿ ಆಮಿಷವಾಗಿ ಅದರಿಂದ ಆಮಿಷ ಪದಾರ್ಥ ಪದಾರ್ಥವಾಗಿ ಬಳಸಬಹುದು. ಸೊ ಬೆಳಗಿನ ದಿವಸ ನಾವೆಲ್ಲದನ್ನು ಒಂದು ಕಡೆಗೆ ನಾಲ್ಕೈದು ಕಡೆ ಹಾಕ್ಬಿಟ್ರೆ ಅದೇ ಪ್ರದೇಶದಲ್ಲಿ ಹೋಗಿ ನಮಗೆ ಸಂಗ್ರಹಿಸಿ ನಾಶ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲ ಎಲ್ಲ ಕಡೆ ಹುಡುಕ್ಬೇಕಾಗತ್ತೆ, ಅದು ತಪ್ಪತ್ತೆ. ಎಲೆಕೋಸು, ಹೂಕೋಸು ಮತ್ತೆ ಪರಂಗಿ, ಪರಂಗಿ ಪರಂಗಿ ಎಲೆಗಳಾಗಬಹುದು, ಹಣ್ಣಾಗಬಹುದು, ಪರಂಗಿ ಯಾವುದೇ ಪದಾರ್ಥ ಆಗ್ಬಹುದು. ಈವನ್ ಕಾಂಡವನ್ನು ಸಹಿತ ಕಟ್ ಮಾಡಿದ್ರೆ ಅದು ಬರ್ತದೆ ಆಕರ್ಷಿತವಾಗಿ. ಇದ್ರ ಬಗ್ಗೆ ತಾವು ಸಂಶೋಧನೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ಹೌದೌದು. ಆಮೇಲೆ ಒಂದ್ ಕಡೆ ಸೇರಿಸ್ಕೊಂಡ್ಮೇಲೆ ನಾವು ಕೈಯಿಂದ ಬೇಕಾದ್ರೂ ಸಾಯಿಸಬಹುದು ಅಥವಾ ಕೀಟನಾಶಕದಲ್ಲಿ ಹಾಕ್ಬೋದಾ? ಕೈಯಿಂದ ಸಾಯಿಸೋದು ಅವ್ನು ಕಷ್ಟ ಸಾಧ್ಯ ಆಗ್ತದೆ, ಹಾಗಾಗಿ ನಾವು ಸೀಮೆ ಎಣ್ಣೆಯಲ್ಲಿ ಹಾಕ್ಬೋದು ಅಥವಾ ಕೀಟನಾಶಕ ಮೀತೋಮಿಲ್ ಕೀಟನಾಶಕ ಒಂದು ಇರ್ತಾ ಇದೆ ಅದ್ರಲ್ಲಿ ಹಾಕ್ಬಿಟ್ರೆ ಅದು ಸಾಯ್ತದೆ, ಅಥವಾ ನಾವು ಸೀಮೆ ಎಣ್ಣೆ ಸಹ ಇದಕ್ಕೆ ಉಪಯೋಗಿಸ್ಬೋದು. ಜೊತೆಗೆ ಇನ್ನು ಯಾವ್ದಾದ್ರೂ ನೈಸರ್ಗಿಕ ಶತ್ರುಗಳಿದಾವೆ? ಹಾ, ಅದು ಬಹಳ ಅತಿ ಅವಶ್ಯ, ರೈತರು ತಿಳ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಹೆರ್ಮಿಟ್ ಏಡಿ ಅಂತ ಒಂದಿದೆ, ಅದು ಒಂದು ಸಹ ಇದಕ್ಕೆ ಒಂದು ನೈಸರ್ಗಿಕ ವೈರಿ. ಸಹಸ್ರಪದಿ ಸೆಂಟಿಪಡೆ ಅಂತ ನಾವೇನಂತೇವೆ, ಅದು ಸಹ ನೈಸರ್ಗಿಕ ವೈರಿ. ಹಂಗೆ ಪರಭಕ್ಷಕ ಬಸವನ ಹುಳುಗಳಿದಾವೆ ಕೆಲವೊಂದಿಷ್ಟು, ಇದನ್ನ ಪರಭಕ್ಷಕಗಳಿದಾವೆ. ಅದು ನಮ್ಮ ರಾಜ್ಯದಲ್ಲಿ ಇದಾವೆ, ನಮ್ಮ ಭಾರತದಲ್ಲಿ ಅವು ಇನ್ನೂ ಬಂದಿಲ್ಲ. ಅದನ್ನ ಬೇರೆ ಅದರ ಬೇರೆ ದೇಶಗಳಲ್ಲಿ ಅವನು ಉಪಯೋಗಿಸ್ತಾ ಇದ್ದಾರೆ, ಪರಭಕ್ಷಕ ಬಸವನ ಹುಳುಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾತುಕೋಳಿಗಳು, ನಾವು ಬಾತುಕೋಳಿಗಳನ್ನ ಸಾಕಬೇಕಾದ್ರೆ ಆಹಾರವಾಗಿ ಸಹಿತ ಉಪಯೋಗಿಸ್ಬೋದು. ಜೊತೆಗೆ 30-50 ಬಾತುಕೋಳಿಗಳನ್ನ ಎಕರೆಗೆ ಬಿಟ್ಟುಬಿಟ್ರೆ ಅವೇ ಸಹ ನೈಸರ್ಗಿಕವಾಗಿ ಬಸವನ ಹುಳುಗಳನ್ನ ನಾಶಪಡಿಸ್ತವೆ. ಇದು ಒಂದು ಆಶಾದಾಯಕ ಅಂಶ, ಇದೊಂದು ಆಶಾದಾಯಕ ಅಂಶ. ಬಾತುಕೋಳಿಗಳಿಗೆ ಒಂದು ರೀತಿ ಆಹಾರನೂ ಆದಂಗಾಗುತ್ತೆ, ಆಹಾರನೂ ಆಗುತ್ತೆ. ಅದರಿಂದ ಬಾತುಕೋಳಿಗಳು ನಮಗೆ ಎರಡು ರೀತಿಯಿಂದ ಪ್ರಯೋಜನ ಆಗ್ತದೆ. ಈಗ ನಮ್ಮ ರೈತ ಬಾಂಧವರು ಮೀನು ಇಂಥವೆಲ್ಲ ಸಾಕಣೆ ಮಾಡ್ತಾ ಇರ್ತಾರೆ, ಕೋಳಿಗಳು ಇಂಥವೆಲ್ಲ, ಅದಕ್ಕೆ ನಾವು ಆಹಾರವಾಗಿ ಬಳಸ್ಕೋ? ಇನ್ನೂ ಸಂಶೋಧನೆ ಆಗಿಲ್ಲ, ಕೋಳಿಗೆ ಆಗಲಿ ಅಥವಾ ಮೀನಿಗೆ ಆಗಲಿ ಇನ್ನೂ ಸಂಶೋಧನೆ ಆಗಿಲ್ಲ. ಪಶು ಆಹಾರವಾಗಿ ಬಟ್ ಆಫ್ರಿಕನ್ ದೇಶದಲ್ಲಿ ಅದನ್ನ ಮನುಷ್ಯರೇ ಸಹ ಆಹಾರವಾಗಿ ತಿಂತ ಇದ್ದಾರೆ. ಓ, ಯಾವುದೇ ವಿಷ ಪದಾರ್ಥ ಇಲ್ಲ. ಈ ರಾಸಾಯನಿಕಗಳನ್ನ ಬಳಸಿ ಏನಾದರೂ ನಿಯಂತ್ರಣ ಮಾಡಬಹುದು? ಹೌದು, ರಾಸಾಯನಿಕದಲ್ಲಿ ಮೀಥೋಮಿಲ್ ಅಂತ ಒಂದು ವಿಷ ಪದಾರ್ಥ ಇದೆ, ಕೀಟನಾಶಕ. ಇದೇ ಕೀಟನಾಶಕವನ್ನ ನಾವು ಸ್ನೇಹ ಹತೋಟಿಗೂ ಸಹ ಉಪಯೋಗಿಸಬಹುದು. ಅಂದ್ರೆ ಇದೇನು ತತ್ತಿನಾಶಕ ಇದು? ಇಲ್ಲ, ನಾವು ನೇರವಾಗಿ ಇದಕ್ಕೆ ಪ್ರೌಢ ಹುಳುಗಳಿಗೆ ಹೊಡಿಬಹುದು. ಇದನ್ನ ನಾವು ನೇರವಾಗಿ ಹೊಡೆಯೋದಕ್ಕಿಂತ ಮಿಶ್ರಣ ತಿಂಡಿಯಾಗಿ ಬಳಸಬೇಕು. ಭತ್ತದ ತೌಡನ್ನು ಉಪಯೋಗಿಸಬೇಕು. ಸುಮಾರು ಒಂದು 10 ಕೆಜಿ ಭತ್ತದ ತೌಡಿಗೆ 100 ಮಿಲಿಲೀಟರ್ ಮಿಥೋಮಿಲ್ ಅನ್ನು ಬಳಸಿ 2-3 ಕೆಜಿ ಅಷ್ಟು ಬೆಲ್ಲನ್ನು ಬೆಳೆಸಬೇಕು. 100 ಮಿಲಿಲೀಟರ್ ಮಿಥೋಮಿಲನ್ನು ಬೆರೆಸಿ 2-3 ಕೆಜಿ ಅಷ್ಟು ಬೆಲ್ಲ ಬೆರೆಸಬೇಕು. ಬೆಲ್ಲ ಬೆರೆಸೋದ್ರಿಂದ ಅದನ್ನು ಅಟ್ರಾಕ್ಟ್ ಮಾಡಬಹುದು, ಆಕರ್ಷಿಸಬಹುದು. ಇದು ಒಂದು ಆಮಿಷ ಪದಾರ್ಥ. ಈ ಆಮಿಷ ಪದಾರ್ಥವನ್ನು ಒಂದ್ ದಿವಸ ನಾವು ಫರ್ಮೆಂಟ್ ಮಾಡಬೇಕು, ಹುದುಗ ಬರಲಿಕ್ಕೆ ಒಂದ್ ದಿವಸ ಇಡಬೇಕು. ತಯಾರು ಮಾಡಿ ಒಂದ್ ದಿವಸ ಇಟ್ಟು ಮಾರನೇ ದಿವಸ ಸಾಯಂಕಾಲ ಹಾಕ್ಬೇಕು ಇದನ್ನ. ಯಾಕಂದ್ರೆ ಬುರುಕ್ ಬರೋದಕ್ಕೆ ವಾಸನೆ ಚೆನ್ನಾಗಿ ಬರ್ತದೆ. ಹಂಗಿದ್ದಾಗ ಅಟ್ರಾಕ್ಷನ್ ಹೆಚ್ಚಿಗೆ ಆಗ್ತದೆ, ಆಕರ್ಷಣೆ ಹೆಚ್ಚಿಗೆ ಆಗ್ತದೆ. ಈಗ ನಾವು ಈ ಕೆಂಪತಲೆ ಕಂಬಳಿ ಹುಳುಗೂ ಅದೇ ರೀತಿ. ಹೌದೌದು, ನಾವು ಅದನ್ನ ಈ ತೌಡೆಲ್ಲ ಬೆರೆಸಿ ಬುರುಕ್ ಬರಂಗ್ ಮಾಡಿ ಮಾರನೇ ದಿವಸ ಆಗ್ತದೆ. ಅದೇ ರೀತಿ ಇಲ್ಲಿ ಮಾಡ್ಬೇಕು, ಬಟ್ ಸಾಯಂಕಾಲ ಹಾಕ್ಬೇಕು ನಾವು. ಯಾಕಂದ್ರೆ ನಿಶಾಚರಿ ರಾತ್ರಿ ಆಕ್ಟಿವಿಟೀಸ್ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ರಾತ್ರಿ ಹಾಕ್ಬೇಕು. ಹುಂಡೆ ಮಾಡಾಕ್ಬೇಕು ಅಥವಾ ಪುಡಿನೇ ಹಾಕ್ಬೇಕಾಗತ್ತೆ? ಎಕರೆಗೆ ಸುಮಾರು 10 ಕೆಜಿ ಬೇಕಾಗ್ತದೆ. 4 ಮರದ ಬುಡದಲ್ಲಿ ಅಲ್ಲಲ್ಲಿ ಹಾಕಿದ್ರೆ ಸಾಕು. ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂದಾಜು ಇರುತ್ತೆ. ಹೌದೌದು, ಪುಡಿನೇ ಹಾಕಬಹುದು. ಇದು ಒಂದು ಕ್ರಮ ಆಯ್ತು. ಇನ್ನು ನೇರವಾಗಿ ಅಂತ ಅಂದ್ರೆ ಮೆಟಾಲ್ಡಿಹೈಡ್ ಅಂತ ಸಿಗುತ್ತೆ, ಮೆಟಾಲ್ಡಿಹೈಡ್. ಅದು 2.5% ಪ್ರಮಾಣದಲ್ಲಿ ಮೆಟಾಲ್ಡಿಹೈಡ್ ಸಿಗ್ತದೆ. ಇದು ಬಹಳ ವಿಷಕಾರಿ. ಇದನ್ನ ಈ ಸ್ನೇಹ ಅನ್ನು ಕೊಲ್ಲೋ ಸಲುವಾಗಿ ಮಾಡಿದಂತ ವಿಷ ಪದಾರ್ಥ. ಆದ್ರೆ ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗ್ಬೋದು, ಬಹಳ ವಿಷಕಾರಿ. ಬೇರೆ ಯಾವುದೇ ಪ್ರಾಣಿಗಳಿಗೂ ಸಹ ಸಂಭವ. ಈಗ ತೋಟಗಳಲ್ಲಿ ಕೋಳಿಗಳು ಯಾವುದೇ ನಾಯಿಗಳಾಗಲಿ ಅಥವಾ ಯಾವುದೇ ದನಕರುಗಳಾಗಲಿ ಮನುಷ್ಯರಿಗೂ ತೊಂದರೆ, ಮನುಷ್ಯರು ಒಳಗಡೆ ಹೋಗದಂತೆ ನೋಡ್ಕೋಬೇಕಾಗತ್ತೆ. ಆದ್ರಿಂದ ಇದನ್ನ ಹೆಂಗ್ ಹಾಕ್ಬೇಕು ಅಂತಂದ್ರೆ ಕೈ ಕವಚ ಹಾಕಬೇಕು. ಜೊತೆಗೆ ಎಲೆಗಳ ಸಂದುಗಳ ಒಳಗೆ ಇಡಬೇಕು, ಹೊರಗಡೆ ಯಾವ್ದಕ್ಕೂ ಬೇರೆದು ಕಾಣಬಾರ್ದು, ಅದಕ್ಕೆ ಮಾತ್ರ ಸಿಗ್ಬೇಕು. ಬೇರೆ ಯಾವುದೇ ಜೀವಿಗಳಿಗೂ ಸಹ ಮೆಟಾಲ್ಡಿಹೈಡ್ ಆಗ್ತದೆ, ವಿಷಕಾರಿ ಪದಾರ್ಥ. ಇದು ಬೇಕಾದಂತ ಪ್ರಮಾಣ ಅಂತಂದ್ರೆ ಎಕರೆಗೆ 2.5-3 ಕೆಜಿ ಬೇಕಾಗ್ತದೆ, ಅಷ್ಟು ಪ್ರಮಾಣದಲ್ಲಿ. ಇದು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆಫ್ರಿಕನ್ ಸ್ನೇಲ್ ಅಥವಾ ಯಾವುದೇ ಒಂದು ಸ್ನೇಲ್, ತೋಟದಲ್ಲಿ ನಾವು ಕೊಲ್ಬೇಕಂತಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕಾಗತ್ತೆ. ನಿಜ. ಈಗೇನಾಗ್ತದೆ, ರೈತರು ಒಬ್ಬ ರೈತ ಬಹಳ ಉತ್ಸುಕನಾಗಿರ್ತಾನೆ, ಅವ್ನು ಏನೋ ಮಾಡ್ಬಿಡ್ತಾನೆ, ಅದ್ರ ಪಕ್ಕದ ತೋಟದಿಂದ ಅವನಿಗೆ ಬರತ್ತೆ ತಪ್ಪಲ್ಲ, ವಲಸೆ ಬರುತ್ತೆ. ಅದರಿಂದ ಎಲ್ಲರೂ ಒಂದೇ ಸರಿ ಸಾಮೂಹಿಕವಾಗಿ ಮಾಡಿದ್ರೆ, ನಾವೇನು ಈಗ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಏನು ಮಾಡ್ತೀವಿ ಅದೇ ಟೈಪು, ಎಲ್ಲರೂ ಮಾಡಿಬಿಟ್ರೆ ನಾವು ಇದರ ತೋಟಿಯನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳಬಹುದು. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದರ ಸಂಶೋಧನೆ ಇನ್ನು ಮುಂದುವರಿತಾ ಇದೆ. ಇದು ಮುಂದುವರಿತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಈಗ ಅದೇ ನಾವೆಲ್ಲ ಪ್ಯಾಕೇಜ್ ಪ್ರಾಕ್ಟೀಸ್ ರೆಕಮೆಂಡ್ ಮಾಡಿದ್ದೇವೆ ಮೆಟಾಲ್ಡಿಹೈಡ್ ಎಲ್ಲ, ಈ ಸುಧಾರಿತ ಕೈಪಿಡಿ. ಹೌದೌದು, ಮೆಟಾಲ್ಡಿಹೈಡ್ ನೀವು ಮಾಡಿದರೆ ಜೊತೆಗೆ ಈ ಆಮಿಷದ ತಿಂಡಿನೂ ಬಳಸ್ಕೊಂಡು ಅದನ್ನು ಉತ್ತಮ. ಅದು ಯಾಕಂದ್ರೆ ಮಿತೋಮಿಲ್ಲ ಅದು ಬಹಳ ಅಗ್ಗ ಆಗ್ತದೆ, ಚೀಪ್ ಆಗ್ತದೆ. ಮೆಟಾಲ್ಡಿಹೈಡ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಜೊತೆಗೆ ವಿಷಪೂರಿತ ಆಗಿರ್ತದೆ. ಮಿತೋಮಿಲ್ ಬಹಳ ಅತ್ಯುತ್ತಮ. ಅದಕ್ಕೇನು 100 ಮಿಲಿಲೀಟರ್ ಬೇಕಾಗುತ್ತೆ, ಬರೀ 3 ಕೆಜಿ ಭತ್ತದ ತವಡಿಗೆ. ಇದನ್ನ ಒಂದು 2-3 ಕೆಜಿ ಬೆಲ್ಲದ ಜೊತೆಯಲ್ಲಿ ಬೆರೆಸ್ಕೊಂಡು, ಅಂದ್ರೆ ಬೆಲ್ಲ ಮಿಶ್ರಣ ಮಾಡ್ಕೋಬೇಕು, ದ್ರಾವಣವನ್ನ ಬೆಲ್ಲ ದ್ರಾವಣ ಮಾಡ್ಕೊಂಡು ಆಮೇಲೆ ನಾವು ಮಿಶ್ರಣ ಅವಳಿಗೆ ಬೆರೆಸ್ಕೊಂಡು ಒಂದು ರಾತ್ರಿ ಹಿಟ್ಟು ಮುಂದಿನ ಸಾಯಂಕಾಲ ಸಿಂಪಡಿಸಬೇಕು. ಆಗ ಪರಿಣಾಮಕಾರಿಯಾಗಿ ನಿಯಂತ್ರಣ ಕಂಡು ಬಂದಿದೆ. ಖಂಡಿತ. ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಪರ್ಕಿಸಬಹುದು. ಹೌದು, ಅಲ್ಲೆಲ್ಲ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಪರ್ಕಿಸಬಹುದು, ಅಥವಾ ನೇರವಾಗಿ ಯೂನಿವರ್ಸಿಟಿಗೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರಬಹುದು, ಅಲ್ಲೆಲ್ಲ ತಾವು ಮಾಹಿತಿ ಕೊಡ್ತೇವೆ ಅವಶ್ಯವಾಗಿ. ಆದ್ದರಿಂದ ಇವತ್ತು ರೈತ ಬಾಂಧವರಿಂದ ಈ ಒಂದು ಬೃಹತ್ ಬಸವನ ಹುಳುವಿನ ಒಂದು ಕಾಟದ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ವಿ. ಹೌದೌದು, ಅವರಿಗೆ ಈ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಮೋಹನ್ ನಾಯಕ್ ಅವರೇ, ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ದಾಸ್ತಾನು ಕೀಟಗಳು ಮುಖ್ಯವಾಗಿ ನಾವು ಬೆಳೆ ಬೆಳೆದಂಥ ಜಮೀನುಗಳಿಂದ ಉಗ್ರಾಣವನ್ನು ಪ್ರವೇಶ ಮಾಡ್ತವೆ. ವಿಶೇಷವಾಗಿ ಅಕ್ಕಿ ಮೂತಿಗಳು, ದ್ವಿದಳ ಧಾನ್ಯದ ದುಂಬಿಗಳು, ಭತ್ತದ ಚಿಟ್ಟೆ, ಗೆಣಸಿನ ಮೂತಿ ಹುಳು, ಆಲೂಗಡ್ಡೆ ಚಿಟ್ಟೆ ಇವೆಲ್ಲ ಜಮೀನಿಂದನೇ ಉಗ್ರಾಣವನ್ನು ಪ್ರವೇಶ ಮಾಡ್ತವೆ. ಮತ್ತು ಹಳೆ ಚೀಲಗಳನ್ನು ನಾವು ದಾಸ್ತಾನು ಮಾಡೋದಕ್ಕೆ ಬಳಸಿದಾಗ ಕೂಡ ಅವು ಬರ್ತವೆ. ದಾಸ್ತಾನನ್ನು ಸಾಗಾಣಿಕೆ ಮಾಡುವಾಗ ಅಥವಾ ಉಗ್ರಾಣಿಗಳಿಗೆ ದಾಸ್ತಾನನ್ನು ಸಾಗಿಸುವಾಗ ದಾರಿನಲ್ಲಿ ಅವು ಹಾರಿ ಬಂದು ದಾಸ್ತಾನನ್ನು ಸೇರಬಹುದು. ಉಗ್ರಾಣದ ಸಂಧಿಗೊಂದಿಗಳಲ್ಲಿ ಅವಿತು ಕುಳಿತುಕೊಂಡಿರೋದು ಅಥವಾ ಗೋಡೆ ನೆಲದಲ್ಲಿ ಅವಿತು ಕುಳಿತುಕೊಂಡು ದಾಸ್ತಾನನ್ನು ಶೇಖರಿಸಿದ ಮೇಲೆ ಅದಕ್ಕೆ ಸೇರಿಕೊಳ್ತವೆ. ಪ್ರೌಢಾವಸ್ಥೆಯ ಕೀಟಗಳು ಹಾರಿಕೊಂಡು ಬಂದು ಉಗ್ರಾಣವನ್ನು ತಲುಪಬಹುದು. ಮರಿಹುಳುಗಳು ಹತ್ತಿರದ ಉಗ್ರಾಣಗಳಿಂದ ಒಂದರಿಂದ ಮತ್ತೊಂದಕ್ಕೆ ಹರಿದಾಡಿಕೊಂಡು ದಾಸ್ತಾನನ್ನು ತಲುಪುವಂಥ ಸಂಭವ ಕೂಡ ಇರುತ್ತೆ. ಇನ್ನು ಈ ದಾಸ್ತಾನು ಕೀಟಗಳ ಹತೋಟಿಗೆ ಬಂದರೆ, ಈ ದಾಸ್ತಾನು ಕೀಟಗಳ ಹಾವಳಿ ಈ ಕಾಳಿನಲ್ಲಿರುವಂಥ ತೇವಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಕಾಳಿನಲ್ಲಿರುವಂಥ ತೇವಾಂಶ 9-10% ಇದ್ದಾಗ ಈ ಹಾವಳಿ ಕಡಿಮೆ ಇರುತ್ತೆ. ಆದ್ದರಿಂದ ದಾಸ್ತಾನನ್ನು ಚೆನ್ನಾಗಿ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಕಾಳಿನ ತೇವಾಂಶ 10% ಕಡಿಮೆ ಮಾಡೋದರಿಂದ ಈ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಜೊತೆಗೆ ಈ ದಾಸ್ತಾನನ್ನು ನಾವು ತೇವಾಂಶ ರಹಿತ ಉಗ್ರಾಣಗಳಲ್ಲಿ ಶೇಖರಣೆ ಮಾಡಬೇಕಾಗತ್ತೆ. ಇನ್ನು ಉಗ್ರಾಣದಲ್ಲಿರುವಂಥ ಆಮ್ಲಜನಕದ ಸಾಂದ್ರತೆ ಕೂಡ ಈ ಕೀಟಗಳ ಚಟುವಟಿಕೆಯನ್ನು ನಿರ್ಧರಿಸುತ್ತೆ. ಕೀಟಗಳು ಬದುಕೋದಕ್ಕೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ನಾವು ಈ ಧಾನ್ಯವನ್ನು ಗಾಳಿಯಾಡದಂಥ ಉಗ್ರಾಣ ಅಥವಾ ಡಬ್ಬಿನಲ್ಲಿ ತುಂಬಿಸಿಟ್ಟಾಗ ಆಮ್ಲಜನಕದ ಸಾಂದ್ರತೆ ಕಡಿಮೆಯಾಗಿ ಅಂತಹ ಕಾಳುಗಳಿಗೆ ಈ ದಾಸ್ತಾನು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಇನ್ನು ಉಗ್ರಾಣದ ಉಷ್ಣಾಂಶ ಕಡಿಮೆ ಇದ್ದರೆ ಈ ಕೀಟಗಳ ಹಾವಳಿ ಕಡಿಮೆ ಇರುತ್ತೆ. ಆ ಉಗ್ರಾಣದ ಉಷ್ಣಾಂಶ ಜಾಸ್ತಿ ಆದಾಗ ಕೀಟಗಳ ಹಾವಳಿ ಹೆಚ್ಚಾಗುತ್ತೆ. ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಉಗ್ರಾಣ ಕೀಟಗಳ ಹಾವಳಿಯನ್ನು ಕಡಿಮೆ ಮಾಡಬಹುದು. ದಾಸ್ತಾನನ್ನು ಶೇಖರಿಸೋದಕ್ಕಿಂತ ಮೊದಲು ಈ ಗೋಡಾನು, ಉಗ್ರಾಣ ಅಥವಾ ಬಿನ್ಗಳನ್ನು, ಹಾಗೆಯೇ ಈ ಹಳೆ ಚೀಲಗಳನ್ನು ಶುಚಿ ಮಾಡಿ ಕೀಟಗಳು ಇಲ್ಲದಂತೆ ನೋಡ್ಕೋಬೇಕಾಗತ್ತೆ. ಹೊಸ ಚೀಲಗಳನ್ನು ಈ ಧಾನ್ಯ ದಾಸ್ತಾನು ಮಾಡೋದಕ್ಕೆ ಬಳಸ್ಕೋಬೇಕಾಗತ್ತೆ. ಹಳೆ ಚೀಲಗಳನ್ನು ಕುರಿಯುವಂಥ ನೀರಿನಲ್ಲಿ 30 ನಿಮಿಷ ಅಥವಾ 1%ರ ಮೆಲಾಥಿಯನ್ ದ್ರಾವಣದಲ್ಲಿ ನಾವು ಅವುಗಳನ್ನು ಅದ್ದಿ ಬಿಸಿಲಿನಲ್ಲಿ ಒಣಗಿಸಿ ಆನಂತರ ಬಳಸಬಹುದು. ಚೀಲಗಳು, ಡಬ್ಬಗಳು ಮತ್ತು ಉಗ್ರಾಣಗಳಿಗೆ ತೇವಾಂಶ ತಟ್ಟದ ಹಾಗೆ ನಾವು ಶೇಖರಿಸಬೇಕಾಗತ್ತೆ. ಮತ್ತು ಈ ನೆಲದ ಮೇಲೆ ದಾಸ್ತಾನನ್ನು ಶೇಖರಣೆ ಮಾಡೋದರಿಂದ ಮೊದಲು ನೆಲದಲ್ಲಿ ಮರದ ಹಲಗೆ ಅಥವಾ ಬಿದಿರಿನ ಚಾಪೆಗಳನ್ನು ಹಾಕಿ ಆನಂತರ ನಾವು ಧಾನ್ಯವನ್ನು ಶೇಖರಿಸಬೇಕಾಗತ್ತೆ. ಈ ಧಾನ್ಯವನ್ನು ಶೇಖರಿಸುವಂಥ ಉಗ್ರಾಣ ಅಥವಾ ಕೊಠಡಿನಲ್ಲಿ ಚೆನ್ನಾಗಿ ಗಾಳಿ ಆಡಬೇಕು. ಕಿಟಕಿ ಮತ್ತು ಬಾಗಿಲುಗಳಿಗೆ ಜಾಲರಿ ಅಥವಾ ಮೆಷನ್ನು ಹಾಕಿರಬೇಕಾಗತ್ತೆ. ಇದರಿಂದ ಇಲಿಗಳು, ಹೆಗ್ಗಣಗಳು, ಪಕ್ಷಿಗಳು ಮತ್ತು ಕೀಟಗಳು ಉಗ್ರಾಣದ ಒಳಗಡೆ ಬರದಂತೆ ನಾವು ತಡೆಯಬಹುದು. ಶೇಕಡ 0.2 ಮೆಲಾಥಿಯಾನ್ ದ್ರಾವಣವನ್ನು ಈ ಗೋಣಿ ಚೀಲಗಳ ಮೇಲೆ ನಾವು ಸಿಂಪರಣೆ ಮಾಡಬಹುದು. ಅಂದರೆ 100 ಚದುರ 100 ಮೀಟರ್ ಒಂದು ವಿಸ್ತೀರ್ಣಕ್ಕೆ 3 ಲೀಟರ್ನಷ್ಟು ಈ ಮೆಲಾಥಿಯಾನ್ ದ್ರಾವಣ ಬೇಕಾಗತ್ತೆ. ಇದರಿಂದ ಕೀಟಗಳು ದಾಸ್ತಾನು ಮಾಡಿದಂಥ ಚೀಲಗಳ ಒಳಗೆ ಹೋಗೋದನ್ನು ನಾವು ತಡೆಯಬಹುದು. ಮಳೆ ಬರುವಂಥ ಸಮಯದಲ್ಲಿ ಉಗ್ರಾಣದ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು. ಅಂದರೆ ಕಾಳುಗಳು ಈ ಗಾಳಿಯಲ್ಲಿರುವಂಥ ತೇವಾಂಶವನ್ನು ಹೀರಿಕೊಂಡು ಕಾಳಿನ ತೇವಾಂಶ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಈ ಉಗ್ರಾಣವನ್ನು ನಾವು ಬಂದೋಬಸ್ತ್ ಮಾಡ್ಕೋಬೇಕಾಗತ್ತೆ. ಇನ್ನು ಪರಿಹಾರ ಕ್ರಮಗಳಿಗೆ ಬಂದರೆ ದಾಸ್ತಾನನ್ನು 2-3 ತಿಂಗಳಿಗೊಮ್ಮೆ ಪರೀಕ್ಷಿಸ್ತಾ ಇರಬೇಕು. ಕೀಟಗಳು ಕಂಡುಬಂದರೆ ಪೂರ್ತಿ ದಾಸ್ತಾನನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಶುಚಿ ಮಾಡಿ ಮತ್ತೆ ಶೇಖರಣೆ ಮಾಡಬೇಕಾಗತ್ತೆ. ಇನ್ನು ದ್ವಿದಳ ಧಾನ್ಯದ ದುಂಬಿಯ ಹತೋಟಿಗೆ ಬಂದರೆ ಮುಖ್ಯವಾಗಿ ದ್ವಿದಳ ಧಾನ್ಯಗಳನ್ನು ನಾವು ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ಈ ಬಿನ್ನು ಅಥವಾ ಡಬ್ದಲ್ಲಿ ನಾವು ಕಾಳನ್ನು ತುಂಬಿ 1 ಇಂಚಿನಷ್ಟು ಸಣ್ಣ ಮರಳನ್ನು ಈ ಕಾಳಿನ ಮೇಲೆ ಹಾಕಬೇಕಾಗತ್ತೆ. ಮರಳಿನ ಕಣಗಳು ಈ ಕಾಳುಗಳ ಮಧ್ಯೆ ಇರುವಂಥ ಜಾಗವನ್ನೆಲ್ಲ ಆವರಿಸಿ ದುಂಬಿಗಳು ಒಂದು ಕಾಳಿನಿಂದ ಇನ್ನೊಂದು ಕಾಳಿಗೆ ಹೋಗದಾಗೆ ತಡೆಯುತ್ತೆ ಮತ್ತು ದುಂಬಿಗಳು ಅಲ್ಲೇ ಸಿಕ್ಕಾಕ್ಕೊಂಡು ಸಾಯ್ತವೆ. ಇನ್ನು ಇಲಿಗಳ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಉಗ್ರಾಣದ ಒಳಗೆ ಬರದಂತೆ ಈ ಕಂಡಿ, ಕಿಟಕಿ ಮತ್ತು ಗವಾಕ್ಷಿಗಳನ್ನು ಈ ತಂತಿ ಜಾಲರಿಗಳಿಂದ ಮುಚ್ಚಬೇಕಾಗತ್ತೆ. ಉಗ್ರಾಣದ ಸುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಬೆಕ್ಕು ಮತ್ತು ನಾಯಿಗಳಿದ್ದರೆ ಇಲಿಗಳು ಹತೋಟಿಯಲ್ಲಿರ್ತವೆ. ಬೋನ್ಗಳನ್ನು ಇಟ್ಟು ಇಲಿಗಳನ್ನು ಹಿಡಿದು ನಾವು ಸಾಯಿಸಬಹುದು. ಇಲಿ ಪಾಷಾಣವನ್ನು ಇಲಿಗಳು ಓಡಾಡುವಂಥ ಹಾದಿಯಲ್ಲಿ ಇಡಬೇಕಾಗತ್ತೆ. ಮುಖ್ಯವಾಗಿ ಜಿಂಕ್ ಫಾಸ್ಫೈಡ್ನಂತಹ ಉದರ ಪಾಷಾಣವನ್ನು ನಾವು ಬಳಸ್ಕೋಬೋದು. ಜೊತೆಗೆ ಈ ಒಂದು ವಿಷವನ್ನು ಉಗ್ರಾಣದ ಸುತ್ತಮುತ್ತ ಇರುವಂಥ ಬಿಲ್ಗಳಲ್ಲೂ ಕೂಡ ನಾವು ಇಡಬಹುದು. ಬ್ರೋಮೋಡಿಯಾಲಾನ್ ಬಿಲ್ಲೆಗಳು ಕೂಡ ಸಿಗ್ತವೆ, ಇವುಗಳನ್ನು ಕೂಡ ಬಳಸ್ಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಶ್ರೋತೃಗಳೇ, ನಾಳೆ ಸಂಜೆ 6:50 ಪ್ರಸಾರವಾಗುವ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಕತ್ವದಲ್ಲಿ ರಸಗೊಬ್ಬರ ವಿಧಗಳು ಮತ್ತು ಅವುಗಳನ್ನು ಕೊಳ್ಳುವಾಗ ವಹಿಸಿಕೊಳ್ಳಬೇಕಾದ ಎಚ್ಚರಿಕೆಗಳನ್ನು ಕುರಿತು ಕೃಷಿ ಇಲಾಖೆಯ ಅಧಿಕಾರಿಗಳಾದ ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿಜಂಪೆ. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಸೇರಿದಂತೆ ಸುಮಾರು ಸಂಘ ಸಂಸ್ಥೆಗಳ ಕೂಡುಕೂಟಲಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಸಭಾಬಾಡಿಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು, ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಡಿಟಿ ಪುಟ್ಟರಂಗಸ್ವಾಮಿ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕೊಡಗು ಕೇಂದ್ರೀಯ ವಿದ್ಯಾಲಯದ ಕಡೆಯಿಂದ ವರ್ಚುವಲ್ ಮಾಡಲಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಖಚಿತಪಡಿಸಿಕೊಳ್ಳುವ ಅಂತ ಹೇಳುವ ವಿಷಯದ ಕುರಿತು ನಾಡಿದ ತಾರೀಕು 13ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಏರ್ಪಾಡಾಟು. ಜಿಲ್ಲೆನ ರೈತರು ಮುಂಗಾರು ಹಂಗಾಮಿನ ತಯಾರಿ ಮತ್ತು ಬೇರೆ ಬೇರೆ ಥರದ ಬೆಳೆಗಳಿಗೆ ರಸಗೊಬ್ಬರ ಬಳಕೆ ಪೂರೈಕೆ ಕುರಿತು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಕಾಫಿ ಮಂಡಳಿನ ಅಧಿಕಾರಿಗಳೊಟ್ಟಿಗೆ ಇದೇ ತಿಂಗಳ ತಾರೀಕು 14ಕ್ಕೆ ಬೆಳಿಗ್ಗೆ 10:30 ರೇಡಿಯೋ ಸಂವಾದ ಕಾರ್ಯಕ್ರಮ ನಡೆದಿತ್ತ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಜಿಲ್ಲೆನ ಹೊಸ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಇಂದು ಜಿಲ್ಲೆಗೆ ಬಂದಿದ್ದು ಮಂತ್ರಿಗ ರಾಜ್ಯ ಸರ್ಕಾರದ ಮುಖ್ಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಲಿ ಶಕ್ತಿ ಉಚಿತ ಪ್ರಯಾಣ, ನಮ್ಮ ಪ್ರಮಾಣ, ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆತ ಹೇಳುವ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ರಾಜ್ಯದ ಹೆಣ್ಣುಜನರಿಗೆ, ಓದುವ ಹೆಣ್ಮಕ್ಕಳಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಪುಕ್ಸಟೆ ಬಸ್ ಪ್ರಯಾಣನ ಸರ್ಕಾರ ಜಾರಿಗೆ ತಂದುಟ್ಟು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ನಗರ ಸಾರಿಗೆ, ಸಾಮಾನ್ಯ ವೇಗದೂತ ಬಸ್ಗಳಲ್ಲಿ ಹೋಗೆ ಅವಕಾಶ ಉಂಟು. ಜಿಲ್ಲೆಯಲ್ಲಿ 91 ಬಸ್ಗ ಸಂಚಾರ ಮಾಡ್ತಾವಳು, ಇನ್ನೂ ಜಾಸ್ತಿ ಬಸ್ಗಳ ಅವಶ್ಯಕತೆ ಉಂಟು. ಇದರೊಟ್ಟಿಗೆ ವಿರಾಜಪೇಟೆಯಲ್ಲಿ ಕೆಎಸ್ಆರ್ಟಿಸಿ ಘಟಕನ ಶುರು ಮಾಡಿಕೆ ಕ್ರಮ ತಗೊಂಡವೆ. ಸರ್ಕಾರದ ಯೋಜನೆಗೆ ಎಲ್ಲವಕ್ಕೂ ಸರಿಯಾಗಿ ತಲುಪಕ್ಕೂ ಯಾವುದೇ ಥರದ ತಾಪತ್ರೆಯಾಗದಂಗೆ, ಸಾರ್ವಜನಿಕರಿಂದ ಯಾವುದೇ ಥರದ ಪುಕಾರ್ಗ ಬರದಂಗೆ ಅಧಿಕಾರಿಗ ಎಚ್ಚರ ತಗೊಂಡು ಕೆಲಸ ಮಾಡೋಕ್ಕೂ, ಜಿಲ್ಲೆಯಲ್ಲಿ ಮಳೆಗಾಲನ ಎದುರಿಸಿಕೆ ಸರ್ಕಾರ ಎಲ್ಲ ಥರದ ಕ್ರಮಗಳ ತಗೊಂಡು ಕಾಡಾನೆಗಳ ಉಪದ್ರ ಸೇರಿದಂಗೆ ಜಿಲ್ಲೆನ ಸುಮಾರು ತಾಪತ್ರೆಗಳ ಹಂತ ಹಂತ ಆಗಿ ಸರಿ ಮಾಡಿವೆ ಅಂತ ಮಂತ್ರಿಗ ಹೇಳ್ದು. ಶಾಸಕ ಡಾಕ್ಟರ್ ಮಂತರ್ಗೌಡವು ಮಾತಾಡಿ ಸರ್ಕಾರದ ಶಕ್ತಿ ಯೋಜನೆ ಜಾರಿಗೆ ಬಂದುಟ್ಟು ಈ ಯೋಜನೆಯಿಂದ ಗರೀಬ ತನ್ನಲಿರುವ, ಹಾಗೆ ತುಂಬ ಕಷ್ಟಲಿರುವ ಹೆಣ್ಣು ಜನರಿಗೆ ಒಳ್ಳೆದಾದೆ. ಏನಾದರೂ ತಾಪತ್ರೆಗಾದರೆ ಮಾಹಿತಿ ಕೊಡೋಕ್ಕೂ, ಹಾಗೆ ಮಡಿಕೇರಿಪೇಟೆಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ತಾಪತ್ರೆಗ ಆಗದಂಗೆ ಕ್ರಮ ತಗೊಂಡೊಳ್ತಾ ಹೇಳ್ದು. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ನಗರಸಭೆಯ ಅಧ್ಯಕ್ಷೆ ಅನಿತಾ ಪೂವಯ್ಯ, ತಹಸೀಲ್ದಾರ್ ಕಿರಣ್ ಗೌರಯ್ಯ, ಕೆಎಸ್ಆರ್ಟಿಸಿ ಮಡಿಕೇರಿ ಘಟಕದ ವ್ಯವಸ್ಥಾಪಕರಾದ ಗೀತಾವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿಯಲ್ಲಿರುವ ECHS ಪಾಲಿ ಕ್ಲಿನಿಕ್ನ ಡಾಕ್ಟರ್ಗ ನಾಳೆ ಇರದುಲೆ, ಆದರೆ ಮುದ್ದುನ ಕೊಟ್ಟವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಿಂಗಳ ತಾರೀಕು 14ಕ್ಕೆ ವಿರಾಜಪೇಟೆ ತಹಸೀಲ್ದಾರ್ ಕಚೇರಿಯಲ್ಲಿ, ಹಾಗೆ ತಾರೀಕು 16ಕ್ಕೆ ಮಡಿಕೇರಿ ತಹಸೀಲ್ದಾರ್ ಕಚೇರಿಯಲ್ಲಿ, ಅದು ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕು ಅಂತ ದಂಡಿಸೋದು, ದುಡ್ಡು ಕೇಳೋದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕ್ಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಬರುವ ತಿಂಗಳ 8ಕ್ಕೆ ಜಿಲ್ಲೆಯ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿನ 152ನೇ ಕೋರ್ಸ್ನ ನಿರ್ಗಮನ ಪಥಸಂಚಲನದ 9ನೇ ಗ್ರೆನೇಡಿಯರ್ ರೆಜಿಮೆಂಟ್ಗೆ ಲೆಫ್ಟಿನೆಂಟ್ ಆಗಿ ಜಿಲ್ಲೆನ ಮಾರ್ಚಂಡ ಶಯನ್ ಸೋಮಣ್ಣವು ಆಯ್ಕೆಯಾಗೋಳು. ಇವು ಮರಂದೋಡ ಗ್ರಾಮದ ಮಾರ್ಚಂಡ ವಿಜಯ ನಂಜಪ್ಪ ಚಿತ್ರ ದಂಪತಿಗಳ ಮಂಗ. ಜಿಲ್ಲೆಯಲ್ಲಿ ನಾಳೆಯಿಂದ ತಾರೀಕು 19ಕ್ಕೆ ಮುಟ್ಟ ನಡೆಯುವ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗಳ ಯಾವುದೇ ಥರದ ಅಡೆತಡೆಗೆ ಬರದಂಗೆ ಸರಿಯಾಗಿ ನಡೆಸಿಕೆ ಪರೀಕ್ಷೆ ನಡೆಯುವ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಪ್ರೌಢ ಹೈಸ್ಕೂಲ್, ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ಹೈಸ್ಕೂಲ್ ವಿಭಾಗ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿರಾಜಪೇಟೆ ಈ ಪರೀಕ್ಷಾ ಕೇಂದ್ರಗಳ ಸುತ್ತದ 200 ಮೀಟರ್ ಜಾಗನ ನಿಷೇಧಿತ ಜಾಗದ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದರು. ಹೆಣ್ಣು ಜನರಿಗೆ ಪುಕ್ಸಟೆ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಡುವ ಶಕ್ತಿ ಯೋಜನೆಗೆ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ವಿಧಾನಸೌಧದಲ್ಲಿ ಚಾಲನೆ ಕೊಟ್ಟಳು. ಇಂದು ಮಧ್ಯಾಹ್ನ 1 ಗಂಟೆಯಿಂದ ಹೆಣ್ಣು ಜನ ರಾಜ್ಯದಲ್ಲಿ ಪುಕ್ಸಟ್ಟೆಯಾಗಿ ನಿಗಮದ ಬಸ್ಗಳಲ್ಲಿ ಕರ್ನಾಟಕ ರಾಜ್ಯದವತ್ತ ಹೇಳುವ ದಾಖಲೆಗಳ ತೋರಿಸಿ ಓಡಾಡಿಕೆ ಅವಕಾಶ ಉಂಟು. ಕೂರ್ಗ್ ಬ್ಲಡ್ ಫೌಂಡೇಶನ್ನ ಕರ್ನಾಟಕ ಸಂಸ್ಥೆಯ 2ನೇ ವಾರ್ಷಿಕೋತ್ಸವ ಪ್ರಯುಕ್ತ ಮಡಿಕೇರಿ ರಕ್ತನಿಧಿ ಘಟಕದ ಸಹಕಾರಲ್ಲಿ ಇದೇ ತಿಂಗಳ ತಾರೀಕು 28ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ಮಡಿಕೇರಿ ರಾಜಾ ಸೀಟ್ ಹತ್ತಿರ ಇರುವ ಹೋಟೆಲ್ ರಾಜದರ್ಶನ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಇದೊಂದು ನಿಧನ ಸುದ್ದಿ. ಕೆದಮುಳ್ಳೂರು ತೋರ ಗ್ರಾಮದ ನಿವಾಸಿ ಪದ್ಮನಾಭ ಪಪ್ಪ ಅವರು ಇಂದು ಮಧ್ಯಾಹ್ನ 2 ಗಂಟೆಗೆ ನಿಧನರಾದರು. 63 ವರ್ಷ ಪ್ರಾಯದ ಪದ್ಮನಾಭ ಪಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 1 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಜಾಹೀರಾತುಗಳು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ನಾಪೋಕ್ಲುವಿನ ವಿವಿದ್ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿದ್ ವೆಂಚರ್ ನಾಪೋಕ್ಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಂಬಿಬಾಣೆ ಶ್ರೀ ಚಾಮುಂಡೇಶ್ವರಿ ಪಾಷಾಣಮೂರ್ತಿ ಮತ್ತು ಶ್ರೀ ಭದ್ರಕಾಳೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವ ಇದೇ 12ರಂದು ಸೋಮವಾರ ಸಂಜೆ 6 ಗಂಟೆಯಿಂದ 13ರ ಮಂಗಳವಾರ ಸಂಜೆವರೆಗೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಲಿದೆ. ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಟಾಟಾ ಮೋಟಾರ್ಸ್ ಅರಸ್ಕರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಜಾಹೀರಾತುಗಳು ಪ್ರಸಾರವಾಯಿತು. ಶ್ರೋತೃಗಳಿಗೆ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ನಾಟಕ ಯಾತ್ರೆ, ಮೂಲ ಸಣ್ಣ ಕಥೆ ಸಿಎನ್ ರಾಮಚಂದ್ರ, ರೇಡಿಯೋ ರೂಪಾಂತರ ಯಮುನಾ ಮೂರ್ತಿ, ನಿರ್ದೇಶನ ರಘುಪತಿ ಹೆಗ್ಡೆ. ನಾಳೆ ರಾತ್ರಿ 10:30 ಸಂಗೀತ ಸಂಚಿಕೆಯಲ್ಲಿ ವೀಣೆಯ ನೆರಳಿನಲ್ಲಿ ಡಾಕ್ಟರ್ ಮೈಸೂರು ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಆತ್ಮವೃತ್ತ, ಅಕ್ಷರರೂಪ ಭಾರತಿ ಕಾಸರಗೋಡು, ನಿರ್ಮಾಣ ಕೆಎಲ್ ರಾಜೇಶ್ವರಿ. ನಾಳೆ ಮಧ್ಯಾಹ್ನ 1:30 ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿ ಎಸ್ಎಲ್ ಹರ್ಷವರ್ಧನ್ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ನಾಳೆ ಮಧ್ಯಾಹ್ನ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ರಾಜ್ಯ ಸರ್ಕಾರ ಹತ್ರ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾನ ಶಕ್ತಿ ಯೋಜನೆಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗ, ಸಣ್ಣ ನೀರಾವರಿ ಪಿಂಯ ವಿಜ್ಞಾನ ಪಿಂಯ ತಂತ್ರಜ್ಞಾನ ಸಚಿವ ನಾನ ಎಸ್ ಬೋಸರಾಜು ಹೆಂಗ ಇಂದು ಚಾಲನೆ ಕೊಡ್ತತ್ತು. ಇಂದೆಂಜ ರಾಜ್ಯ ಹತ್ರ ಎಲ್ಲ ಪೊಮ್ಮಕ್ಕೆ KSRTC ನೀರ್ಕು ಮಾಡಿದ ಬಸ್ಸಲ್ಲಿ ಬಣ್ಣೆ ಆಯ್ತು ಪ್ರಯಾಣ ಮಾಡೋಕೆ ಅವಕಾಶ ಇಪ್ಪ. ಇದನ್ನ ಪ್ರಯೋಜನ ಪಡೆದವಕ್ಕೆ ಪೊಮ್ಮಕ್ಕ ತಂಗಡ ಫೋಟೋ ಉಳ್ಳೋ ಅಡ್ರೆಸ್ ಪ್ರೂಫ್ನ ಪ್ರಯಾಣ ಮಾಡೋಕೆ ಕಾಟೊಂಡು. ಕರ್ನಾಟಕ ಸರ್ಕಾರ ಹತ್ರ ವಿಜ್ಞಾನ ಪಿಂಯ ತಂತ್ರಜ್ಞಾನ ಅಕಾಡೆಮಿ ರಾಮನ್ ಸಂಶೋಧನಾ ಸಂಸ್ಥೆರ 75ನೇ ಕಾಲತರ ನಮ್ಮೆ ಪಿಂಯ, ಬೆಂಗಳೂರು ಪರಿಸರ ಸಂಘತ್ರ 25ನೇ ಕಾಲತರ ನಮ್ಮೆರ ಮಾರಿಪತ್ತು, ಪದವಿ ಪಿಂಯ ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಯಕ್ಕೆ ಅರ್ಬನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಅನ್ನೋ ವಿಷಯತ್ರ ಮೀದ ರಾಜ್ಯ ಮಟ್ಟತ್ರ ರಸಪ್ರಶ್ನೆ ಪೈಪೋಟಿ ಇದೇ 27ಂಗ್ ನಡಪ. ಕೂಡಿಯಾಡೋಕು ಇರಾದೆ ಉಳ್ಳ ವಿದ್ಯಾರ್ಥಿಯ ಇದೇ 23ಂದು ತಂಗಡ ಪದ ನೋಂದಣಿ ಮಾಡಿಯೋಕೆ ಅವಕಾಶ ಇಪ್ಪ. ಅವರ ಮಾಹಿತಿಗೆ ಅಕಾಡೆಮಿರ ವೆಬ್ಸೈಟ್ ಆನ www.kstacademy.in ನೋಟಲು ಒಂದು. ಕರ್ನಾಟಕ ವಿಜ್ಞಾನ ಪಿಂಯ ತಂತ್ರಜ್ಞಾನ ಅಕಾಡೆಮಿರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ AM ರಮೇಶ್ ಹೆಂಗ ಅರಚಿಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಪಿಂಜ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಪೊಂಗಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ, ಪೊಲೀಸ್ ಇಲಾಖೆ, ವಕೀಲಂಗಡ ಸಂಘ ಹಿಂಗಡ ಕೂಡುಕೂಟತ್ತು. ನಾಳೆ ಪೊಲಕ 10:30 ನಗರತ್ರ ಸರ್ಕಾರಿ ಹೈಸ್ಕೂಲ್ ಸಭಾಬಾಡೆಲು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ನಡಪ. ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ ನ್ಯಾಯಾಧೀಶಂಗ ಪಿಂಜ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಅಧ್ಯಕ್ಷ ಡಿಟಿ ಪುಟ್ಟರಂಗಸ್ವಾಮಿ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಜ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್ ಕೂಡ್ನನಕೆ ಕನಪಟ್ಟವು ಕೂಡಿಯಾಡುವ. ಅಂದನೆ ವಿದ್ಯಾಧರ ಗೌಡ ಹಿಂಗ ಬಾಲ್ಯಾವಸ್ಥೆ ಕಿಶೋರಾವಸ್ಥೆ ಕಾರ್ಮಿಕ ಕಾಯ್ದೆರ ಮೀದ ಉಪನ್ಯಾಸ ನಡತುವ. ಕೂರ್ಗ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ಸಂಸ್ಥೆರ ದಂಡನೆ ಕಾಲತರ ನಮ್ಮೆರ ಮಾರಿಪತ್ತು ಮಡಿಕೇರಿರ ಚೌರೆ ನಿಧಿ ಘಟಕದ ಸಹಕಾರತ್ತು ಇದೇ 28 ಪೊಲಕ 10 ಮಜಾನ 3 ಮಡಿಕೇರಿಯ ರಾಜಸೀಟ್ಲು ಪಕ್ಕತ್ತುಳು ಹೋಟೆಲ್ ರಾಜ್ ದರ್ಶನ್ಲು ಚೌರ್ಯದಾನ ಶಿಬಿರತ್ನ ಏರ್ಪಾಡು ಮಾಡಿತು. ಕೊಡೋ ಕೂಟಾಳಿಯಡ ಕೂಟ ಸಂಘಟನೆ ರಾಧನೆಲು ಕೊಡೋ ಮಕ್ಕಕ್ಕೆ 3 ಕಾಲತ್ರ ಕೊಡಗರ ಚುಪ್ಪಿ ಕೋಗಿಲೆಯದೊಣ್ಣು ಪಾಟು ಪೈಪೋಟಿನ ಏರ್ಪಾಡು ಮಾಡಿತು. 15 ಬೈತರ ಒಳಕು ಕೂಡಿನ ಕೊಡೋ ಮಕ್ಕ ಏದೇ ಮ್ಯೂಸಿಕ್ ಇಲ್ಲೆಂಗೆ ಆ್ಯಪ್ನ ಬಳಸ್ಕೊಂಡು 3 ಒಳಗೆ ಪಾಡಿನ ಪಾಟನ ಇದೇ 21 9 ದಂಡು 5 3 8 0 3 0 ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಲು. ಅವರ ಮಾಹಿತಿಗೆ ಸಂಘಟನೆಯ ಅಧ್ಯಕ್ಷೆ ಚಿಮ್ಮಚ್ಚಿರ ಪವಿತಾ ರಂಜನ್ 9 6 6 3 6 7 4 9 ಇಂಗಳ ಸಂಪರ್ಕ ಮಾಡಲು. ಕೊಡಗು ಜಿಲ್ಲೆಯಲ್ಲಿ ನಾಳೆ 19